ಶ್ರೋತೃಗಳೇ ಗಮನಿಸಿ, ಇಂದು ಈಗ ವೇಳೆ 6:51 ನೀವು ಕೇಳ್ತಾ ಇದ್ದೀರಾ FM 103.5 ಹಾಗೂ ಮೀಡಿಯಂ ವಾರ 75 ಕಿಲೋಹರ್ಟ್ಸ್ಗಳಲ್ಲಿ ಭದ್ರಾವತಿ ಆಕಾಶವಾಣಿ ಕಾರ್ಯಕ್ರಮಗಳನ್ನು. ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮ. ತೊಂಬತ್ತರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭದ್ರಾವತಿ ತಾಲೂಕು ಡಿಜಿ ಹಳ್ಳಿಯ ಶಾಂತಮ್ಮ ಅವರೊಂದಿಗೆ ಹೈನುಗಾರಿಕೆ ಮತ್ತು ಹಂದಿ ಸಾಕಣೆ ಈ ಕುರಿತು ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನನ್ನ ಜೊತೆ ಶಾಂತಮ್ಮನವರು ಇದ್ದಾರೆ. ಇವರು ಡಿಜಿ ಹಳ್ಳಿ ರೋಡು ಭದ್ರಾವತಿ ತಾಲೂಕು ಇಲ್ಲಿನ ನಿವಾಸಿಯಾಗಿದ್ದು ರೈತ ಮಹಿಳೆಯಾಗಿದ್ದಾರೆ. ಸುಮಾರು 15ಕ್ಕಿಂತ ಹೆಚ್ಚು ಜಾನುವಾರುಗಳನ್ನ ಸಾಕ್ತಾ ಇದ್ದಾರೆ ಹೈನುಗಾರಿಗೋಸ್ಕರ ಮತ್ತೆ ತೋಟದ ಒಂದು ಕೆಲಸಕ್ಕೋಸ್ಕರ. ಇವತ್ತು ನಾವು ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಅಮ್ಮ. ನಮಸ್ಕಾರ. ಹೇಳಿ ಅಮ್ಮ, ಈ ಜಾನುವಾರುಗಳು ಎಷ್ಟು ವರ್ಷದಿಂದ ತಾವು ಸಾಕ್ತಾ ಇದ್ದೀರಾ? ನಾವು ಒಂದು 30 ವರ್ಷದಿಂದ ಸಾಕ್ತೀವಿ ಸರ್. ಅಂದ್ರೆ ಮದುವೆ ಆದ್ಮೇಲೆ ಗಂಡನ ಮನೆಗೆ ಬಂದಾದ್ಮೇಲೆ ಸಾಕ್ತಾ ಇರೋದು. ತಮ್ಮ ತವರ ಮನೆಯಲ್ಲಿ ಹಾಸನ್ ಇತ್ತು ಅಲ್ಲ, ಅಲ್ಲಿ ಕೂಡ ಓದ್ತಾ ಇದ್ದೆ ಸರ್. ಅವಾಗ ಓದ್ತಾ ಇದ್ದೀರಾ? ಅವಾಗ ಎಲ್ಲಿ ತನಕ ಓದಿದ್ರಿ? SSLC ಪಾಸ? ಯಾಕೆ ಮುಂದೆ ಓದ್ಲಿಲ್ಲ? ಮದ್ವೆ ಮಾಡ್ಕೊಟ್ರ ಸರ್ ಅವಾಗೆಲ್ಲ. ಅವಾಗಂದ್ರೆ ಬೇಗ ಮದ್ವೆ ಮಾಡ್ತಿದ್ರು, ಸೊ ಹಾಗಾಗಿ ಓದ್ಲಿಕ್ಕೆ ಆಗ್ಲಿಲ್ಲ. ಮನೆಯಲ್ಲಿ ಗಂಡನ ಮನೆಯಲ್ಲಿ ಏನು ನಿಮಗೆ ಪ್ರೋತ್ಸಾಹ ಕೊಡ್ಲಿಲ್ವಾ? ಓದು ಕೊಡ್ಲಿಲ್ಲ ಸರ್, ಏನು ಕೊಡ್ಲಿಲ್ಲ. ಆಮೇಲೆ ಮಕ್ಕಳು, ಆಮೇಲೆ ಮಕ್ಳು ಆಯ್ತಾ? ಹಂಗಾಗಿ ಹೈನುಗಾರಿಕೆ ತಿರುಗ ಹೈನುಗಾರಿಕೆ ಇದ್ ಮಾಡ್ತಾ. ಈಗ ಎಷ್ಟು ಜಾನುವಾರುಗಳು ಸಾಕ್ತಾ ಇದ್ದೀರಿ? ಈಗ 15 ಇದಾವೆ ಸರ್. 10 ಹಸುಗಳಿದಾವೆ, ಒಂದ್ 5 ಕರುಗಳಿದಾವೆ. 5 ಕರುಗಳು, 10 ಹಸು ಇದಾವೆ. 10 ಹಸುಗಳು, 10 ಹಸು ಕರುಗಳು, 5. ಇದು ಈಗ 10 ಜಾನುವಾರುಗಳು ಅಂತ ಹೇಳಿದ್ರಿ, ಯಾವ ಒಂದು ತಳಿ ಅಂತ ಹೇಳ್ತೀವಿ? HF ಒಂದ್ 5 ಇದಾವೆ, ಜರ್ಸಿ ಒಂದ್ 5 ಇದಾವೆ. HF 5, ಜರ್ಸಿ 5. ಇದು ಏನು ಗಂಡನ್ ಮನೆಯ ಆಸ್ತಿನಾ ಅಥವಾ ನೀವು ಲೋನ್ ಮಾಡಿ ತಗೊಂಡಿದ್ದೀರಾ? ನಾವ್ ಗಂಡನ್ ಮನೆದೆ ಸರ್, ಈಗ ಲೋನ್ ತಗೊಂಡಿರೋದಷ್ಟೇ. ಮದ್ಲಿಂದ ಹಸು ನಾವ್ ಗಂಡನ್ ಮನೆ, ನಾವ್ ದುಡ್ಡು ತಗೊಂಡಿರೋದು. ಇಬ್ರು ಗಂಡ ಹೆಂಡತಿ ದುಡ್ಡು ತಗೊಂಡಿದ್ದೀರಾ? ತಗೊಂಡಿದೀವಿ. ಜೊತೆಗೆ ಈಗ ತೋಟ ಅಂತೂ ಕೂಡ ಹೇಳಿದ್ರಿ, 1 ಎಕರೆ ಐತಿ. ಅದ್ರಲ್ಲಿ ಹಂದಿ ಫಾರಂ ಮಾಡಿದೀವಿ ಸರ್. ಈಗ ಎಷ್ಟಿದಾವೆ? ಅದು ಒಂದು 80 ಇದೆ ಸರ್. 80 ಇದಾವೆ. ಯಾವ ತಳಿ ಅದು? ಅದೇ ಫಾರಂ ಹಂದಿ. ಬಿಳಿ ಫಾರಂ, ಬಿಳಿ ಇದು. ಅಂದ್ರೆ ತಳಿ ನಿಮಗೆ ಗೊತ್ತಿಲ್ಲ? ತಳಿ ಎಲ್ಲಿಂದ ತಗೊಂಡ್ ಬಂದಿದ್ರಿ? ನಾವೇ ಸಣ್ಣ ಆಸನದಲ್ಲಿ ತಂದಿದ್ದು, ಸಣ್ಣ ಮರಿ ಒಂದ್ 5 ತಂದಿದ್ದು, ಇವಾಗ 80 ಆಗಿದ್ದಾವೆ. 80 ಆಗಿದ್ದಾವೆ. ಅದಕ್ಕೆ ಯಾವ ರೀತಿಯಿಂದ ಮನೆಗೆ ಕಟ್ಟಿ, ತೋಟದಲ್ಲೇ ಕಟ್ಟಿದೀವಿ ಸರ್. ಗೂಡು ಕಟ್ಟಿದೀರಾ? ಕಟ್ಟಿದೀವಿ. ಗೂಡು ಅಂತಂದ್ರೆ ಯಾವ ರೀತಿಯಿಂದ? ಈಗ ಕೋಳಿಗಳಿಗೆ ಹೆಂಗ್ ಇದು ಮಾಡ್ತಾರೆ? ಸೆಪರೇಟ್ ಸೆಪರೇಟ್ ಗೋಡೆ ಗೋಡೆ ಹಾಕಿ, ಗಬ್ಬದ ಒಂದ್ ಕಡೆ, ಮರಿವೆ ಒಂದ್ ಕಡೆ, ಹೆಣ್ಣು ಒಂದ್ ಕಡೆ, ಗಂಡು ಗಂಡು ಎಲ್ಲ ಬೇರೆ ಬೇರೆ ಸಪರೇಟ್ ಮಾಡಿದೀವಿ ಸರ್. ಏನ್ ಆಹಾರ ಕೊಡ್ತೀರಾ? ಅದು ಗಾರ್ಮೆಂಟ್ಸ್ ಇಂದ ಮೊಸರು ತಗೊಂಬರ್ತೀವಿ ಸರ್. ಪ್ರತಿ ದಿವಸ ತಗೊಂಬರ್ತೀವಿ. ಸಿಗುತ್ತೆ ಸರ್, ಒಂದೊಂದು ಟನ್ ಅಷ್ಟು ಸಿಗುತ್ತೆ. ಮೊಸರೆ ಅಷ್ಟೇ ಸಾಕಾಗುತ್ತೆ? ಸಾಕು ಸರ್, ಅದೇ ಬೇಕಾದಷ್ಟು ಆಗುತ್ತೆ. ಆಮೇಲೆ ತರಕಾರಿ ಬಂದವರು ತರಕಾರಿ ತಗೋತಾರೆ. ಇದ್ರ ಜೊತೆಗೆ ಈಗ ಮತ್ತೆ ತೋಟದಲ್ಲಿ ಏನಾದ್ರೂ ಬೆಳ್ಕೊಂಡಿದ್ದೀರಾ? ಬೆಳೆದಿವಿ ಸರ್, ಅಡಿಕೆ. ಅಡಿಕೆ ಬೆಳೆದಿವಿ. ಒಂದ್ ಎಕರೆದಲ್ಲಿ ಅಡಿಕೆ ಮಾತ್ರ? ಅಡಿಕೆ ಒಂದ್ ಸ್ವಲ್ಪ, ಅಂದಿ ಫಾರಂ ಒಂದು. ಅಡಿಕೆ ಮಧ್ಯದಲ್ಲಿ ಏನಾದ್ರೂ ಮಧ್ಯಂತರ ಬೆಳೆಯಾಗಿ ಬೆಳೆದಿವಿ? ತೋಟ ಐತೆ ಸರ್, ಪಕ್ಕ ಸುತ್ತ ಹಾಕಿದ್ವಿ. ಅಂದ್ರೆ ಬದುಗಳು ಸುತ್ತ ಹಾಕಿದೀವಿ. ಎಷ್ಟಿದಾವೆ ತೆಂಗಿನ ತೋಟ? ಒಂದ್ 20 ಗಿಡ ಐತೆ ಸರ್ ಅಷ್ಟೇ. ಫಲ ಕೊಡ್ತದೆ? ಫಲ ಕೊಡ್ತಾ ಇದೆ. ಅಡಿಕೆ ಎಷ್ಟು ವರ್ಷದಿದೆ? ಅಡಿಕೆ ಅಲ್ಲೇ ಫಲ ಬಂದೈತೆ ಸರ್. ಫಲ ಬಂದೈತೆ? ಎಷ್ಟು? ಮೊದಲನೇ ಫಲನಾ ಇದು? ಇದೇ ಮೊದಲನೇ ಫಲ ಸರ್. ಹೆಂಗೆ ಬಂದಿದೆ ಈಗ? ಯಾವ ರೀತಿಯಿಂದ ಬಂದಿದೆ? 50 ಚೀಲನೇ ಎಷ್ಟು ಆಗೈತಂತೆ ಸರ್ ಈ ವರ್ಷ. ಈ ವರ್ಷ ಅಂದ್ರೆ ಮೊದಲನೇ, ಇದು ಮೊದಲನೇ ಬೆಳೆ ತಗೊಳ್ತು. ಮೊದಲನೇ ಫಲ ನೀವು ಬೆಳೆದಾದ್ಮೇಲೆ ಏನ್ ಗೊಬ್ಬರ ಹಾಕ್ತೀರಿ? ಅದೇ ಅಂದಿದೆ ಐತಲ್ಲ ಸರ್, ಬೇಕಾದ್ರೆ ಅದೇ ಹೋಗುತ್ತಲ್ಲ ಸರ್. ಜೊತೆಗೆ ಈಗ ಸಗಣಿ ಗೊಬ್ಬರ ನಂದೇ 80,000 ರೂಪಾಯಿ ಸಗಣಿನೇ ಮಾರ್ತೀನಿ ಸರ್. ನೀವು ವರ್ಷಕ್ಕೆ 6 ತಿಂಗಳು 7 ತಿಂಗಳು 80,000 ರೂಪಾಯಿ ಸಗಣಿನೇ ಮಾರ್ತೀನಿ ನಾನು. ಮತ್ತೆ ಇದಕ್ಕೆ ಯಾವ ರೀತಿಯಿಂದ ಜಾನುವಾರುಗಳಿಗೆ ಯಾವ ರೀತಿಯಿಂದ ಕೊಟ್ಟಿಗೆ ಕಟ್ಟಿದ್ರಿ? ಕೊಟ್ಟಿಗೆ ಮನೆ ಪಕ್ಕದಲ್ಲಿ ದೊಡ್ಡದ ಕೊಟ್ಟಿಗೆ ಕಟ್ಟಿದೀವಿ ಸರ್. ನಾವೇ ನಮ್ಮ ಮಕ್ಕಳೇ ಕರೆಯೋದು. ಅಂದ್ರೆ ಇಟ್ಕೊಂಡಿಲ್ಲ, ಮಷೀನ್ ಇಟ್ಕೊಂಡಿಲ್ಲ? ನಾವೇ ದಿವಸ ಬೆಳಿಗ್ಗೆ 50, ಸಾಯಂಕಾಲ 50. ಯಾಕೆ ಮಷೀನ್ ಇಟ್ಕೋಬಹುದಾಗಿತ್ತು? ಮಷೀನ್ ಇಟ್ಕೊಂಡಿದೀವಿ ಸರ್. ಯಾಕೋ ಅದು ಈ ತರ ವೈರಿಂಗ್ ಮಾಡಿಸಿ ಮಾಡಿಸಿರ್ಲಿಲ್ಲ, ಯಾವ್ದೋ ಕರೆಂಟಿಂಗ್ ಸ್ವಿಚ್ ಮಾಡಿದ್ರೆ ಹಿಂಗ್ ಹಾಕೋದು. ಅದೇನಾಗ್ತು, ಕೆತ್ತಲೆಗಳಲ್ಲಿ ಬಾವ ಬಂದು ಕೆತ್ತಲೆ ಹೋಗ್ಬಿಡುದು. ಹಂಗಾಗಿ ಕೈಲೆ ಕರೀತಾ, ಕೈಲೆ ಕರೆದು ಒಳ್ಳೇದಂತ ಹೇಳ್ತೀರಾ? ಇದು ಸಾಧ್ಯನಾ? ಹೇಗೆ ಕಷ್ಟ ಅದು ಜೀವನ, ಇನ್ನಂತ ಕೆಲಸ ಮಾಡೋದಕ್ಕಿಂತ ನಮ್ದಲ್ಲ ಇದು. ಹಂಗಾಗಿ ಕಷ್ಟಪಟ್ಟು ಮಾಡ್ತಾ ಇದೀವಿ ಸರ್. ಎಷ್ಟು ಬೇಗ ಸಮಯ ಬೇಕಾಗ್ತದೆ? ಬೆಳಿಗ್ಗೆ ಏನ್ ಸರ್, 6 ಗಂಟೆಗೆದ್ರೆ 7 ಗಂಟೆಗೆಲ್ಲ ಮುಗಿಸ್ಬಿಡ್ತೀವಿ. ಡೈರಿಗೆ ಹೋಗ್ಬೇಕಲ್ಲ ಹಾಲು? ಹೌದು ಹೌದು. ಕಳಿಸ್ಬಿಡ್ತೀವಿ. ಸಂಜೆ? ಸಂಜೆನೂ ಅಷ್ಟೇ, 6 ಗಂಟೆ ಸ್ಟಾರ್ಟ್ ಮಾಡಿ 7:30 ವರೆಗೆ ಹಾಲು ಕೊಟ್ಬಿಡ್ಬೇಕು. ಆವಾಗ ಬೆಳಿಗ್ಗೆ 100 ಲೀಟರ್ ಹಾಲು ಹಾಕ್ತೀನಿ ಸರ್. 100 ಲೀಟರ್? ಪ್ರತಿದಿವಸ? ಪ್ರತಿದಿವಸ ಸರ್, ಒಂದು ದಿನಕ್ಕೆ. ಕೇವಲ ಹಾಲು ಮಾರಾಟ ಡೈರಿಗೆ ಹಾಕ್ತೀರಾ ಅಥವಾ ಮನೆಯಲ್ಲಿ ತುಪ್ಪ, ಮಜ್ಜಿಗೆ, ಮೊಸರು? ಮಜ್ಜಿಗೆ ಮೊಸರು ನಮ್ಮ ಮನೆಗೆ ಮಾತ್ರ. ಮನೆಗೆ ಮಾತ್ರ, ಬೇರೆ ಕಡೆ ಎಲ್ಲ ಕೊಡಲ್ಲ. ಇದ್ರ ಜೊತೆಗೆ ಈಗ ಹಾಲು ಉತ್ಪಾದಕರ ಸಹಕಾರಿ ಸಂಘದಿಂದ ಏನ್ ತಿಂಡಿಗಳು ಕೊಡ್ತಾರೆ ಹಂದಿಗಳಿಗಾಗ್ಲಿ? ಆಮೇಲೆ ಕೊಡೋದಿಲ್ಲ, ಹಸುಗಳಿಗೆ ಮಾತ್ರ ಕೊಡ್ತಾರೆ? ಕೊಡ್ತಾರೆ ಸರ್. ಹಸುಗಳಿಗೆ ತಗೋತೀವಿ ನಾವು. ವಾರಕ್ಕೊಂದು 20 ಚೀಲನೇ ಬೇಕು ಸರ್ ನನಗೆ. ಅದ್ರ ಜೊತೆಗೆ ಈಗ ತೋಟದಲ್ಲಿ ಏನಾದ್ರು ಬೆಳೆ ಬೆಳೆದಿದೀವಿ, ಜೋಳ ಹಾಕಿದೀವಿ ಡೈರಿಯಲ್ಲಿ. ಜೋಳ ಕುಯ್ಕೊಂಡ್ಬಂದು ಹಾಕ್ತಿವಿ, ಗಾಡಿಗಳಿದೆ ಒಂದೆರಡು, ಗಾಡಿಗಳು ಕುಯ್ಕೊಂಡ್ಬಂದು ಹಾಕ್ತಿವಿ ಸರ್. ಅದನ್ನು ಕುಯ್ಕೊಂಡ್ ಬಂದು ಹಾಕ್ತೀರಾ? ಒಂದು ನೈಟ್ ಬೆಳಿಗ್ಗೆ ಹೊತ್ತಲ್ಲ ಹಸಿಹುಲ್ಲು. ಹಸಿಹುಲ್ಲು ಜೊತೆಗೆ ಈಗ ಮುಸುರಿನ ಹೇಳಿದ್ರಿ, ಮುಸುರ ತಿಂದ್ರೆ ಅನ್ನ ಹಾಕ್ಬಾರ್ದಲ್ಲ. ಅವಕ್ಕೆ ಅನ್ನ ಹಾಕಿದ್ರೆ ಹೊಟ್ಟೆ ಉಬ್ಬರ್ಸ್ಕೊಂಡ್ಬಿಡ್ತಾರೆ. ಹೌದು, ಹಾಗಾಗಿ ಮೇಲೆ ತಿಳಿ ನೀರ್ ಮಾತ್ರ ತಿಳಿ ನೀರ್ ಕೊಡ್ತೀರಿ? ಅಲ್ಲ, ಕೆಲವೊಬ್ರು ಈ ಮಜ್ಜಿಗೆನು ಕೊಡ್ತಾರೆ? ಮಜ್ಜಿಗೆ ಕೊಡ್ತೀವಿ, ಬಿಕ್ಕಿದ ಮಜ್ಜಿಗೆ ಅದು ಇರುತ್ತಲ್ಲ ಕೊಡ್ತೀವಿ ಸರ್. ಅದಾದ್ಮೇಲೆ ಈ ಸಂಘದಲ್ಲಿ ಎಷ್ಟು ವರ್ಷ ಆಯ್ತು? ಸಂಘ 7 ವರ್ಷ ಆಯ್ತು ಸರ್. 7 ವರ್ಷ ಆಯ್ತು. ಏನ್ ಅನುಕೂಲ ಆಗಿದೆ ನಿಮ್ಗೆ ಈ ಸಂಘದಿಂದ? ಅದರಲ್ಲೂ ತಗೊಂತೀನಿ, ಸಾಲ ಮಾಡಿರ್ತೀವಲ್ಲ ಅದಕ್ಕೆ, ಇದಕ್ಕೆಲ್ಲ ಸಾಲ ಮಾಡಿರ್ತೀವಲ್ಲ ತಯಸಕ್ಕೆ ಮಾಡಕ್ಕೆ ಎಲ್ಲ ತಗೊಂಡಿದ್ದೀನಿ. ಉಪಯೋಗ ಆಗಿದೆ ಸರ್? ಉಪಯೋಗ ಆಗಿದೆ ಅಂತ ಹೇಳ್ತೀರಾ? ಉಪಯೋಗ ಆಗಿದೆ ಸರ್. ನಮ್ಗೆ ಸಂಘ ಬಂದು ಒಂಥರ ಬ್ಯಾಂಕ್ ತರನೇ? ಬ್ಯಾಂಕ್ ತರ ಉಪಯೋಗ. ಬ್ಯಾಂಕ್ ಆದ್ರೆ ಅದು ಸುರುಟಿ ಕೇಳ್ತಾರೆ, ಏನ್ ಸುರುಟಿ ಕೇಳಲ್ಲ. ನಮ್ ಸಂಘದಲ್ಲಿ ಏನಿರ್ತಾರೆ ಅವ್ರವ್ರ ಸುರುಟಿ ಹಾಕೊಂಡು ನಾವು ತಗೊಂಡಿದೀವಿ ಸರ್. ಈಗ ಈ ಸಂಘದಲ್ಲಿ ಎಷ್ಟು ಜನ ಇದ್ರಿ? ನಾವು 12 ಜನ ಇದೀವಿ. 12 ಜನ ಇದ್ರಿ. ಏನಂತ ಹೆಸರು ಇಟ್ಕೊಂಡಿದ್ರಿ? ನಾವು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಎಷ್ಟು ದಿವಸಕ್ಕೊಂದ್ಸಲ ಸೇರ್ತೀರಿ? ವಾರಕ್ಕೊಂದಿನ. ವಾರಕ್ಕೊಂದ್ಸಲ. ಎಷ್ಟು ಹಣ ಕಟ್ತೀರಿ? ನಾನ್ 1,020 ರೂಪಾಯಿ ಕಟ್ತೀನಿ ಸರ್, 1,00,000 ತಗೊಂಡಿರೋದಷ್ಟೇ. ವಾರಕ್ಕೆ ನಿಮ್ಗೆ ಭಾರ ಅನ್ಸಲ್ವಾ? ಭಾರ ಅಂತ ಏನ್ ಅನ್ಸಿಲ್ಲ ಸರ್, ನಮ್ಗೆ ಒಳ್ಳೆ ಉಪಯೋಗ ಆಗೈತೆ. ಧರ್ಮಸ್ಥಳ ಒಳ್ಳೇದ್ ಮಾಡೈತೆ ನಮ್ಗೆ, ಚೆನ್ನಾಗಿದೆ ಸರ್. ಏನು ಸಮಸ್ಯೆ ಏನಿಲ್ಲ? ಸಮಸ್ಯೆ ಏನಿಲ್ಲ ಸರ್. ಈಗ ನಿಮ್ಮ 12 ಸದಸ್ಯರಲ್ಲಿ ಯಾರಿಗೂ ತುರ್ತಾಗಿ ಬೇಕಾಗಿರ್ತದೆ ಅಂತ ಒಂದು ಅವಕಾಶ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್, ಮಾಡ್ಕೊಡ್ತೀವಿ. 12 ಜನ ಸೈನ್ ಮಾಡ್ಬೇಕು, ಮಾಡ್ಕೊಡಿ. ಯಾರೇ ತಗೊಳ್ಳಿ ತುರ್ತಾಗಿ ಅಂತಂದ್ರೆ, ಅವ್ರಿಗೆ ಏನೋ ಒಂದು ಅರ್ಜೆನ್ಸಿ ಇರುತ್ತೆ ಅಂದ್ರೆ, ಯಾವ್ದೋ ಒಂದು ತುರ್ತು ಕೆಲಸಕ್ಕೆ ಬೇಕಾಗಿರ್ತದೆ, ಅಥವಾ ಏನೋ ತನ್ನ ಒಂದು ವೈಯಕ್ತಿಕ ಕೆಲಸಗಳಿಗೆ ಬೇಕಾಗಿರುತ್ತೆ. ಮದುವೆ ಆಗ್ಲಿ, ಒಂದು ಫಂಕ್ಷನ್ ಆಗ್ಲಿ, ಕಷ್ಟ ಸುಖ ಎಲ್ಲದಕ್ಕೂ ನಾವು ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀರಾ? ಇದರ ಒಂದು ಸಂಘದ ಒಂದು ವತಿಯಿಂದ ಕ್ಷೇತ್ರ ಭೇಟಿಗರೆ ಎಲ್ಲಾದ್ರೂ ಹೋಗಿದ್ದೀರಾ? ಹೋಗ್ತಾ ಹಿಂಗ್ ಬರ್ತೀವಲ್ಲ ಸರ್, ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಬರ್ತಾ ಇವತ್ತು ಆಕಾಶವಾಣಿಗೆ ಬಂದಿದ್ದೆ. ಆಕಾಶವಾಣಿಗೆ ಬಂದಿದ್ದೆ, ಆಮೇಲೆ ಫೈರ್ ಇಂಜಿನ್ ಅಲ್ಲಿ ಹೋಗಿದ್ದು, ಹಾಲ್ ಡೈರಿಗೆ ಹೋಗಿದ್ದು. ಹಾಲಿನ ಡೈರಿಗೆಲ್ಲ ಹೋಗಿದ್ದೀರಾ? ಆಮೇಲೆ ಇದು ಕಬ್ಬಿಣ ಕಾರ್ಖಾನೆಗೆ ಇನ್ನು ಹೋಗಿಲ್ಲ ಸರ್. ಅಲ್ಲಿ ಹೋಗಿಲ್ಲ. ಇದ್ರ ಜೊತೆಗೆ ಈಗ ಕೆಲವೊಂದು ಇಲ್ಲಿಗೆ ಬಂದಿದ್ದೀವಿ. ಕೆಲವೊಂದು ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇದೆ ನವಿಲೆಯಲ್ಲಿ, ಅಲ್ಲಿ ಹೋಗಿದ್ದೀರಾ? ಹೋಗಿಲ್ಲ ಸರ್. ಇಲ್ಲ, ಅಲ್ಲಿ ಹೋಗಿಲ್ಲ. ಜೊತೆಗೆ ತೋಟಗಾರಿಕೆ ಇಲಾಖೆ ಹೋಗಿಲ್ಲ ಸರ್, ಕೃಷಿ ಇಲಾಖೆ ಇಲ್ಲೆಲ್ಲ ಹೋಗಿಲ್ಲ. ಹೋಗಿಲ್ಲ ಸರ್. ಆಮೇಲೆ ಈಗ ಈ ಒಂದು ಸಂಘದಿಂದ ಇನ್ನು ತಾವು ಏನು ಅಪೇಕ್ಷೆ ಪಟ್ಟಿದ್ರಿ? ಏನು ಒಂದು ಅನುಕೂಲ ಆಗ್ಬೇಕು ಅನ್ಕೊಂಡಿದ್ರಿ? ಇನ್ನು ಒಂದ್ ಸ್ವಲ್ಪ ಹಸು ಜಾಸ್ತಿ ಸಾಕ್ಬೇಕು, ಇನ್ನು ದುಡ್ಡು ತಗೊಂಡು 2 ಲಕ್ಷ 3 ಲಕ್ಷ ದುಡ್ಡು ತಗೋಬೇಕು, ತಗೊಂಡು ಇನ್ನೂ 4-5 ದಿವಸ ಕಟ್ಟಬೇಕು, ಜಾಸ್ತಿ ಮಾಡ್ಬೇಕು, ಜಾಸ್ತಿ ಮಾಡ್ಬೇಕು, ಜಾಸ್ತಿ ಹಾಲು ಹಾಕ್ಬೇಕು ಅನ್ನೋದೊಂದು ಆಸೆ ಇದೆ ಸರ್. ಈ ಒಂದು ಈಗ ಮನೆ ಮದ್ದಾಗಿ ಏನ್ ಉಪಯೋಗಿಸ್ತೀರಿ? ಈಗ ಕಾಯಿಲೆ ಕಸಾಲೆ ಹೊಟ್ಟೆ ಉಬ್ಬರ್ಸ್ಕತ್ತು, ಜಾಸ್ತಿ ಮುಗಿಸ್ಬೇಕು, ಅನ್ನ ತಿಂದ ಏನಾರು ಉಬ್ಬರ್ಸ್ಕತ್ತು ಅಂದ್ರೆ ಸೋಡಾ, ಬಿಸಿನೀರು, ಎಲೆ, ವಿಳೆದೆಲೆ, ಬೆಲ್ಲ, ಹಸಿ ಶುಂಠಿ ಎಲ್ಲ ಜಜ್ಜಿ ಕುಡಿಸ್ತೀವಿ ಸರ್. ಅದು ಆದ್ಮೇಲೆ ಡಾಕ್ಟರ್ ಕರೀತೀರಿ? ಫಾರ್ಮೆಟ್ ಡಾಕ್ಟರ್ ಕರ್ಸ್ ಡೈರಿ ಡಾಕ್ಟರ್ ಬರ್ತಾರೆ. ಬರೋದ್ ಲೇಟ್ ಆಯ್ತು ಅಂದ್ರೆ ಇವೆಲ್ಲ ನಾವು ಮಾಡಿ ಮನೆಯಲ್ಲಿ ಮೊದ್ಲು ಮಾಡ್ತೀರಾ? ಮಾಡಾದ್ಮೇಲೆ ಡೈರಿ ಕರ್ಸ್ತೀರಿ? ಬರ್ತಾರೆ ಸರ್, ಬರ್ತಾರೆ. ಆಮೇಲೆ ಈ ಹಸುಗಳ ಒಂದು ಆರೈಕೆಗೆ ಮತ್ತು ಕರುಗಳ ಒಂದು ಆರೈಕೆಗೆ ಏನಾದ್ರೂ ತರಬೇತಿ ಕೊಡ್ತಾರಾ ಈ ನಿಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ? ಕೊಡ್ತಾರೆ, ತರಬೇತಿ ಕೊಡ್ತಾರೆ. ಅವಕ ಕರುಗ್ ಇಷ್ಟ ಹಾಕ್ಬೇಕು, ಅದಕ್ಕೆ ಇಷ್ಟ ಹಾಕ್ಬೇಕು, ಎಲ್ಲ ತರಬೇತಿ ಕೊಟ್ಟು ಎಲ್ಲ ಹೇಳ್ತಾರೆ. ಅವರೇ ಹುಷಾರಿಲ್ಲ ಅಂದ್ರೆ ಇನ್ಸೂರೆನ್ಸ್ ಎಲ್ಲ ಮಾಡ್ತಿರ್ತಾರೆ. ಇನ್ನು ಸತ್ತೋಯ್ತು ಅಂದ್ರೆ ಡಾಕ್ಟರ್ ಬಂದು ಇನ್ಸೂರೆನ್ಸ್, ಅವರೆಲ್ಲ ಬಂದು ಇನ್ಸೂರೆನ್ಸ್, 50,000 ಎಲ್ಲ. ನನ್ಗೆ ಒಂದ್ 2-3 ವರ್ಷ ಸತ್ತೋಯ್ತು ಸರ್, 50,000 ದುಡ್ಡು ಇನ್ಸೂರೆನ್ಸ್ ಮಾಡಿಸಿದಿರಾ? ಎಲ್ಲಕ್ಕೂ ಮಾಡಿಸಿದೀವಲ್ಲ ಸರ್, ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಈಗ ನೀರಿನ ಒಂದು ನಿರ್ವಹಣೆ ಹೆಂಗ್ ಮಾಡ್ತೀರಾ ಹಸುಗಳಿಗೆ? ನಮ್ಗೆಲ್ಲ ನಲ್ಲಿ ನೀರು, ನಲ್ಲಿ ನೀರು ಎಲ್ಲ ಸಿಂಟ್ಯಾಕ್ಸ್ ಇದಕ್ಕೆಲ್ಲ. ಇದು ನೀವು ಕೂಡ ಹಾಕಿನೇ ಸಾಕ್ತಾ ಇರೋದು? ಹೊರಗಡೆ ಬಿಡಲ್ಲ ಸರ್, ಹೊರಗಡೆ ಬಿಡೋದಿಲ್ಲ. ಫಾರಂ ಮಂದಿನೂ ಬಿಡಲ್ಲ, ಹಸುರು ಬಿಡಲ್ಲ, ಎಲ್ಲ ಒಳಗಡೆನೆ ಕೂಡ ಒಳಗಡೆ. ಈಗ ಇದರಲ್ಲಿ ಹಸುಗಳು ಈಗ ವಯಸ್ಸಾದ್ಮೇಲೆ ಅದನ್ನ ಮಾರಾಟ ಮಾಡ್ತೀರಿ? ಇಲ್ಲ ಸರ್, ಹಂಗೇನಾರ ಆಯ್ತು ಅಂದ್ರೆ ಸಾಕಿದ್ ನಾವೇ. ಹೌದು ಹೌದು ಹೌದು, ಆತರ ಮಾರಾಟ ಮಾಡಕ್ ಹೋಗೋದಿಲ್ಲ. ಹುಯ್ಯರಿಗೆ ಅವ್ರಿಗೆ ಕೊಡಲ್ಲ ಸರ್, ಹಂಗೇನಾರ ಬಿದ್ದಾಯ್ತು ಅಂದ್ರೆ ನಾವೇ ನೀವೇ ಅದನ್ನ ಇದ್ ಮಾಡ್ತೀವಿ. ಇದ್ರ ಜೊತೆ ಈಗ ಹಂದಿಗಳ ಒಂದು ಈಗ ಸಾಕಾಣಿಕೆ ಮಾಡ್ತಾ ಇದ್ರಿ, ಇದಕ್ಕೆ ಈಗ ಯಾವ ಒಂದು ರೋಗ ರುಜಿನಗಳು ಬರ್ತವೆ ಅಂತ ಹೇಳ್ತೀರಾ ನಿಮ್ಮ ಒಂದು ಅನುಭವದಲ್ಲಿ? ಅದೇ ಮೈ ಎಲ್ಲ ಗುಳ್ಳೆ ಆಗೋದು, ಅವಕ್ಕೂ ಹೊಟ್ಟೆ ಉಬ್ಬರ್ಸ್ಕೊಳ್ಳೋದು, ಆಮೇಲೆ ಕಾಲ್ ಜರ, ಬಾಯ್ ಜರ ಅವಕ್ಕೂ ಬರುತ್ತೆ. ನಾವು ಡಾಕ್ಟರ್ಗಳ ಗವರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಅವರು ಹೇಳಿದ್ರೆ ಬರ್ತಾರೆ, ಬರ್ತಾರೆ, ಬಂದು ಇಂಜೆಕ್ಷನ್ ಎಲ್ಲ ಕೊಡ್ತೀವಿ. ಅವರೇ ಕೊಟ್ಟೋದು ನಾವೇ ಮಾಡ್ತೀರಿ? ಮತ್ತೆ ಇದ್ರ ಮಾರಾಟಕ್ಕೆ ಹೆಂಗೆ? ಮಂಡ್ಯ, ಹಾಸನ್ ಉಂಡೆ ಹೆಂಗಿರುತ್ತೆ ಅಂತ ಟನ್ ಲೆಕ್ಕ ಸರ್, 20-30 ಟನ್ ಲೆಕ್ಕ ಎ ಬಿಡ್ಜ ಲೆಕ್ಕ ಮಾಡಿ ಕೊಟ್ಬಿಡ್ತೀವಿ. ಅಂದ್ರೆ ಅಲ್ಲೇ ತೂಕ ಮಾಡಿ ಕೊಟ್ಬಿಡ್ತೀರಾ? ಹೇಗೆ ಒಂದು ಕ್ವಿಂಟಲ್ಗೆ? ಒಂದ್ ಕ್ವಿಂಟಲ್ ಅಲ್ಲ ಸರ್, ಕೆಜಿ 120, ಕೆಜಿ 120 ಉಂಡೆ ಕೊಡ್ತೀವಲ್ಲ, ಕೆಜಿ 120 ಅವೆಷ್ಟು? ಒಂದೊಂದು ಒಂದೊಂದು ಟನ್ ಬರ್ತವೆ, 100 ಕೆಜಿ 200 ಕೆಜಿ ಬರ್ತಾ ಇದಾವೆ. ಒಂದೊಂದು 200 ಕೆಜಿ ಬರ್ತದೆ, 200 ಕೆಜಿ ಬರುತ್ತೆ. ಸೊ ಅವರೇ ಬಂದ್ ತಗೊಂಡ್ ಹೋಗ್ತಾರಾ ಇಲ್ಲ ನೀವೇ? ಫೋನ್ ಮಾಡ್ತಾರೆ ಅಂದಿದೆಯಾ ಅಂತ, ಸರಿ ಐತೆ ಅಂದ್ರೆ ಅವರೇ ಬಂದ್ ತಗೊಂಡು ಹೋಗ್ತಾರೆ. ಇಲ್ಲಿ ಭದ್ರಾವತಿ ಶಿವಮೊಗ್ಗದವರು, ಶಿವಮೊಗ್ಗದ ಬರ್ತಾರೆ ಸರ್. ಅಪರೂಪ ಇವ್ರು ಬರೋದು ತೀರ್ಥಹಳ್ಳಿ ಸೈಡ್, ಹಾಸನ, ಮಂಡ್ಯ. ತೀರ್ಥಹಳ್ಳಿ, ಹಾಸನ, ಮಂಡ್ಯ, ಕೊಪ್ಪ ಕಡೆ. ಕೊಪ್ಪ ಕಡೆ ಎನ್ನಾರ್ಪುರ, ಕೊಪ್ಪ, ಕೊಪ್ಪ ಈ ಕಡೆ ಬರ್ತಾರೆ. ಅಂದ್ರೆ ಯಾವ ಪ್ರದೇಶದಲ್ಲಿ ಜಾಸ್ತಿ ಮಳೆ ಆಗುತ್ತೆ, ಜಾಸ್ತಿ ಒಂದು ಥಂಡಿ ಪ್ರದೇಶದಲ್ಲಿ ಅವರೇ ಬಂದು ತಗೊಂಡು ಹೋಗ್ತಾರೆ. ಮತ್ತೆ ಈಗ ಈ ಜಾಸ್ತಿ ಮರಿಗಳನ್ನ ಮಾಡಿ ಮಾರಾಟ ಮಾಡೋ ಒಂದು ಯೋಚನೆ ಏನಾದ್ರೂ ಇದೆಯಾ? ಹಂದಿ ಮರಿಗಳು ಮಾರ್ತಾ ಇದೀವಿ ಸರ್ ಸಪರೇಟ್. ಅವನೇ ಮರ, ಹಂದಿ ಬೇಕಾದ್ರೆ ಹಂದಿ ಮರಿನೂ ಸತ್ಯ ಕೊಡ್ತಾ ಇದ್ದೀವಿ. ಜೊತೆಗೆ ಮರಿಗಳು ಕೂಡ ಕೊಡ್ತೀರಾ? ಬೇರೆ ಸಾಕ್ಬೇಕಂತ ಬೇಕು ಅಂದ್ರೆ ಅವ್ರಿಗೆ 10-20 ಮರಿಗಳನ್ನು ಕೊಡ್ತೀರಾ? ಸರ್ ಯಾವ ಒಂದು ಲೆಕ್ಕದಲ್ಲಿ ಒಂದು ಮರಿಗೆ ಒಂದು 10 ಕೆಜಿ ಮೇಲೆ ಕೊಡ್ಬೇಕು? ಅದು ಕೂಡ ಮರಿ ಕೂಡ ತೂಕದ ಲೆಕ್ಕ, ತೂಕದ ಲೆಕ್ಕ ಕೊಡಲ್ಲ ಅವನ. ಅದು ದೊಡ್ಡ ಒಂದ್ 2 ತಿಂಗಳು ಸಾಕಿರೋ ಒಂದು ಟನ್ ಬಂದ್ಬಿಡುತ್ತಲ್ಲ. ಅವಂತ 6,000, 7,000, 8,000 ಹೇಳ್ತೀವಿ. ಒಂದ್ 10 ಕೆಜಿ ಬರೋದ, ಒಂದ್ 8,000 ಹೇಳ್ತೀವಿ. ಇದು ಹಂದಿ ಸಾಕಾಣಿಕೆ ಒಂದು ಲಾಭದಾಯಕ ಅಂತ ಹೇಳ್ತೀರಾ? ಲಾಭದಾಯಕ ಐತೆ ಸರ್, ತುಂಬಾನೇ. ಹಸುಗಳಿಗಿಂತ ತುಂಬಾ ಲಾಭದಾಯಕ ಅಂತ ಹೇಳ್ತೀರಾ? ಅದಕ್ಕೊಂದ್ಸರಿ ಮೇವ್ ಹಾಕಿ ಬಂದ್ರೆ ನಾಳೆ ಬೆಳಗ್ಗೆ ಹಾಕದಷ್ಟೇ. ಒಂದ್ಸಲ ಅಷ್ಟೇ ಹಾಕ್ತೀರಾ? ಸಾಕು, ಅಗೋಷ್ಠಿನ ಸುಮ್ಮ ಹಾಕಬಿಡ್ತಾವ. ನೀರು, ನೀರೆಲ್ಲ ಬೋರ್ ಐತೆ, ನೀರ್ ಹಾಕ್ಬಿಡ್ತೀವಿ. ಅಂದ್ರೆ ನೀವೇ ಒಯ್ದು ಹಾಕ್ತೀರಾ ಅಥವಾ ನಲ್ಲಿ ಮುಖಾಂತರ? ಪೈಪ್ ಮುಖಾಂತರ. ಮತ್ತೆ ಈ ಕೊಟ್ಟಿಗೆ ಸ್ವಚ್ಛತೆ ಬಗ್ಗೆ ಮತ್ತೆ ಹಂದಿ ಮನೆ ಸ್ವಚ್ಛತೆ ಬಗ್ಗೆ ಏನು ಮಾಡ್ತೀರಿ? ಹೇಗೆ ನಾವೇ ತೊಳಿಬೇಕು, ನಾವೇ ಮಾಡ್ತೀವಿ ದಿವಸ ತೊಳಿತೀರಾ? ಬೆಳೆ ಒಂದ್ ಟೈಮ್ ಬೆಳಿಗ್ಗೆ, ನಾಳೆ ಬೆಳಿಗ್ಗೆ ತೊಳಿ, ಬೆಳಿಗ್ಗೆ ಅಂದ್ರೆ ಒಂದ್ಸಲ ಬೆಳಿಗ್ಗೆ, ನಾಳೆ ಬೆಳಿಗ್ಗೆ ಆ ತೊಳೆದಿರ್ತಕ್ಕಂಥದ್ದೆಲ್ಲಾನು ಒಂದು ಶೇಖರಣೆ ಮಾಡ್ತೀರಾ? ಶೇಖರಣೆ ಮಾಡಿ ಅಡಿಕೆ ಗಿಡ ಸಾಲಿಗೆ ಸಾಲಿಗೆಲ್ಲ ಬಿಟ್ಟಿದ್ವಿ. ಬಿಟ್ಟಿದ್ದೀರಾ? ಬಿಟ್ಟಿದ್ದೀವಿ. ತುಂಬಾ ಉಪಯೋಗ ಅಂತ ಹೇಳ್ತಾರೆ ಸರ್. ಅದು ಉಪಯೋಗ ಅದನ್ನೇ ಜಾಸ್ತಿ ರೇಟ್ ಗೊಬ್ಬರ, ಅದೇ ಜಾಸ್ತಿ ರೇಟ್ ಅಂದ್ರೆ ಗೊಬ್ಬರ ತರ ಒಂದು ಅವಶ್ಯಕತೆ ಬರೋದಿಲ್ಲ ಸರ್. ನಾನು ಗೊಬ್ಬರ ತಗೊಂಡು ಹಾಕಿಲ್ಲ ನಮ್ಮ ಅಡಿಕೆ ಗಿಡಕ್ಕೆ, ಅದು 5 ವರ್ಷಕ್ಕೆ ಬರೋ ಅಡಿಕೆ ಗಿಡ ಇವತ್ತು 3 ವರ್ಷಕ್ಕೆ ಬಂದೈತೆ ಅಡಿಕೆ. ಓಹೋ, ಅಂತಂದ್ರೆ ಆ ಒಂದು ಫಲವತ್ತತೆ ಕಾಪಾಡ್ಕೊಂಡಿದೆ. ಇದ್ರ ಜೊತೆ ಈಗ ಏನು ಅವಶ್ಯಕತೆ ಬೀಳಲಿಲ್ವಾ ನಿಮ್ಗೆ ಮಣ್ಣು ಪರೀಕ್ಷೆ ಮಾಡ್ತಕ್ಕಂಥದ್ದು ನಿಮ್ಮ ಜಮೀನಿಂದು? ಏನು ಪರೀಕ್ಷೆ ಮಾಡಕ್ ಯಾರು ಬಂದಿಲ್ಲ. ಏನು ಅಲ್ಲ, ನಿಮಗೆ ಅದರ ಅವಶ್ಯಕತೆ ಬರ್ಲಿಲ್ಲ? ಏನು ಬಂದಿಲ್ಲ ಸರ್. ಅಲ್ಲ, ಒಂದ್ಸಲ ಮಾಡಿಸಿದ್ರೆ ಒಳ್ಳೇದು. ಯಾಕಂದ್ರೆ ಈಗ ನೋಡಿ, ನಾವು ಹೇಗೆ ಸ್ವಲ್ಪ ಏನಾದ್ರೂ ತಲೆ ಸುತ್ತು ಅಥವಾ ಏನೋ ಸ್ವಲ್ಪ ಜ್ವರ ಬಂದ ತಕ್ಷಣ ಡಾಕ್ಟರ್ ಹೇಳ್ತಾರೆ ಅದು ಟೆಸ್ಟ್ ಮಾಡಿ ಇದು ಟೆಸ್ಟ್ ಮಾಡಿ, ರಕ್ತ ಮೂತ್ರ ಇದೆಲ್ಲ ಟೆಸ್ಟ್ ಮಾಡ್ತಾರೆ. ಹಾಗೆ ನಾವು ಮಾಡಿಸೋದು ಒಳ್ಳೇದಲ್ವಾ? ಮಾಡಿಸ್ಬೇಕು ಸರ್ ಒಂದ್ಸರಿ. ಇದ್ರ ಬಗ್ಗೆ ಗೊತ್ತಿಲ್ಲ ನಿಮ್ಗೆ? ಗೊತ್ತಿಲ್ಲ ಸರ್, ಏನು ಗೊತ್ತಿಲ್ಲ. ಯಾರು ಲೋನ್ ತಗೊಂಡಿಲ್ಲ, ಏನು ಮಾಡಿಲ್ಲ, ಎಲ್ಲ ನಮ್ ಸ್ವಂತ ದುಡ್ಡು. ಅದಕ್ಕೆ ಸಾಲ ಮಾಡಿ ತಗೊಂಡ್ರೆ ಧರ್ಮಸ್ಥಳ ಸಂಘದಲ್ಲಿ ತಗೊಳ್ಳೋದು ತೀರ್ಸೋದು, ಈ ರೀತಿ ಮಾಡ್ತೇವೆ. ಧನ್ಯವಾದಮ್ಮ. ಇದುವರೆಗೆ ತಾವು ತಮ್ಮ ಒಂದು ಕೃಷಿ ಅನುಭವ ಜೊತೆಗೆ ಹಂದಿ ಸಾಕಾಣಿಕೆ ಜೊತೆಗೆ ಜಾನುವಾರುಗಳ ಒಂದು ಹೈನುರಾಸುಗಳ ಒಂದು ಆರೈಕೆ ಕುರಿತು ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ಭದ್ರಾವತಿ ತಾಲೂಕು ಡಿಜಿ ಹಳ್ಳಿಯ ಶಾಂತಮ್ಮ ಅವರೊಂದಿಗೆ ಹೈನುಗಾರಿಕೆ ಮತ್ತು ಹಂದಿ ಸಾಕಣೆ ಈ ಕುರಿತು ಸಂದರ್ಶನ ಕೇಳಿದಿರಿ. ಈಗ ಭದ್ರಾವತಿ ತಾಲೂಕು ಹೊಸನಂಜಾಪುರದ ವರಲಕ್ಷ್ಮಿ ಅವರೊಂದಿಗೆ ಹೈನುಗಾರಿಕೆ ಅನುಭವಗಳು ಈ ಕುರಿತು ಸಂದರ್ಶನ ಕೇಳಿದ್ದೀರಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ವರಲಕ್ಷ್ಮಿ ಅವರಿದ್ದಾರೆ. ಇವರು ತಮ್ಮ ಜೀವನವನ್ನ ಹೈನುಗಾರಿಕೆ ಮುಖಾಂತರ ಅಂದ್ರೆ ಜಾನುವಾರು ಸಾಕಾಣಿಕೆ ಮುಖಾಂತರ ಸಾಗಿಸ್ತಾ ಇದ್ದಾರೆ. ಇವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಅದರ ಒಂದು ಲಾಭ ಕೂಡ ಪಡ್ಕೊಂಡಿದ್ದಾರೆ. ಬನ್ನಿ ಈಗ ಇವರಿಂದ ಮಾಹಿತಿ ಪಡ್ಕೊಳ್ಳೋಣ, ಯಾವ ರೀತಿಯಿಂದ ಇವರು ತಮ್ಮ ಹೈನುಗಾರಿಕೆಯ ಒಂದು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂತ ಅನ್ನೋದನ್ನ ಹೇಳಿ ವರಲಕ್ಷ್ಮಿ ಅವರೇ. ಎಷ್ಟು ವರ್ಷದಿಂದ ತಾವು ಹೈನುಗಾರಿಕೆ ಮಾಡ್ತಾ ಇದ್ರಿ? ನಾವು ಮದ್ವೆಯಾಗಿ ಬಂದಾಗ 28 ವರ್ಷ ಇದೆ ಸರ್. ಅವಾಗಿಂದ ನಾವು ನಮ್ಮ ಅತ್ತೆ ಮಾವನು ಸಹ ಅದೇ ಮಾಡ್ತಾ ಇದ್ರು, ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರಿ. ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರಿ. ಮೊದ್ಲು ಎಷ್ಟು ಹಸುಗಳಿದ್ವು? ಮೊದ್ಲು ಬರೀ ನಾಟಿ ಹಸು ಅಂತ 2 ಹಸು ಏನೋ ಇತ್ತು ಸರ್. ಅದಾದ್ಮೇಲಿಂದ ನಾವು ಸಂಘದಲ್ಲಿ ಲೋನ್ ತಗೊಂಡು ಧರ್ಮಸ್ಥಳ ಸಂಘದಲ್ಲಿ ಅದರಿಂದ ಅಭಿವೃದ್ಧಿ ಮಾಡ್ಕೊಂಡು ಇವಾಗ ಒಂದು 5 ಹಸುಗಳಿದಾವೆ ಅಂದ್ರೆ ಜಾಸ್ತಿ ಇದ್ವು. ಮಧ್ಯೆ ಮಧ್ಯೆ ಎಲ್ಲ ಕೊಟ್ಟಿ ಬರ್ತೇನೆ. 5 ಹಸುಗಳಿದಾವೆ 5 ಹಸುಗಳಿದಾವೆ. ಎಷ್ಟು ಇಳುವರಿ ಬರುತ್ತೆ ಅಮ್ಮ ಬೆಳಿಗ್ಗೆ ಸಂಜೆ? ಬೆಳಿಗ್ಗೆ ಸಂಜೆ ಅಂದ್ರೆ ಅದು ಈಗ ಸದ್ಯಕ್ಕೆ 1-2 ಹಸು ಹಾಲು ಕೊಡ್ತೇವೆ, 1-2 ಹಸು ಗಬ್ಬಾಗಿರ್ತವೆ. ಆ ಟೈಪ್ ಅಲ್ಲಿ 2 ಹಸುನಿಂದ ಒಂದು 15 ಲೀಟರ್ ಅಷ್ಟು ಹಾಲು. 15 ಲೀಟರ್ ಬೆಳಿಗ್ಗೆ 15, ಸಂಜೆ 15. ಮೇಲೆ ಇದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದೀರಾ ಕೊಟ್ಟಿಗೆ? ಕೊಟ್ಟಿಗೆ ಎಲ್ಲ ನಾವೇ ಮಾಡ್ಕೊಂಡಿದೀವಿ ಸರ್. ನಮಗೆ ಈಗ ಪಂಚಾಯತಿಯಿಂದ ಲೋನ್ ಫ್ರೀ ಇದು ಲೋನ್ ಎಲ್ಲ ಕೊಡ್ತಾರೆ, ಅದರಿಂದ ನಾವು ಕೊಟ್ಟಿಗೆ ಮಾಡ್ಕೊಂಡು ಅದ್ರಲ್ಲಿ ಅಭಿವೃದ್ಧಿ ಮಾಡ್ತೀವಿ. ಹಸಿಮೇವಿಗೆ ಏನ್ ಮಾಡ್ಕೊಂಡಿದ್ರಿ? ಹಸಿಮೇವು ಎಲ್ಲ ನಾವು ಗದ್ದೆಯಿಂದ ಹುಲ್ ಕುಯ್ಕೊಂಡ್ ಬರ್ತೀವಿ ಸರ್. ಯಾಕಂದ್ರೆ ನಮಗೆಲ್ಲ ಸ್ವಂತ ಜಮೀನೇನೆ ಇಲ್ವಲ್ಲ, ಹಾಗಾಗಿ ನಾವು ಹುಲ್ ಕುಯ್ಕೊಂಡ್ ಹಾಕ್ತಿವಿ. ಮತ್ತೆ ಅದ್ರ ಆಮೇಲೆ ಒಂದ್ ಟೈಮ್ ಅದ ಹಾಕಿದ್ರೆ ಇನ್ನೊಂದ್ ಟೈಮ್ಗೆ ಒಣಲ್ ಹಾಕೊಂಡು ಹಾಲನ್ನು ಡೈರಿಗೆ ಹಾಕೋತೀವಿ. ಡೈರಿಯಿಂದ ಏನ್ ಆಹಾರ ಕೊಡ್ತಾರೆ? ಕೊಡ್ತಾರೆ ಸರ್. ಡೈರಿಯಿಂದ 1 ಚೀಲ 45 ಕೆಜಿ ಇರುತ್ತೆ. ಅದಕ್ಕೆ ಇಲ್ಲ ಇಲ್ಲ, ನಮಗೆ ಬೇಕಾದಾಗ ಕೊಡ್ತಾರೆ. ನಮಗೆಲ್ಲ ಅಂದ್ರೆ ಈಗ 15 ದಿವಸಕ್ಕೆ 2 ಚೀಲ ಅಂತ ಬೇಕಾಗುತ್ತೆ. ತಿಂಗಳಿಗೆ ಇಷ್ಟು ಅಂತ ನಮ್ಗೆ ಪೇಮೆಂಟ್ 15 ದಿವಸಕ್ಕೆ ಒಂದ್ಸರಿ ಅಂತ ಇರುತ್ತಲ್ಲ, ಹಂಗಾಗಿ 15 ದಿವಸಕ್ಕೆ ತಗೋತೀವಿ. 15 ದಿವಸಕ್ಕೆ 15 ದಿವಸ ತಗೊಳ್ತೀರಿ. ಎಷ್ಟು ಈಗ ಮನೆಯಲ್ಲಿ ಎಷ್ಟು ಜನ ಇದ್ರಿ ತಾವು? ನಾವು ನಮ್ಮ ಯಜಮಾನ್ರು, ನಾನು ನನ್ನ ಮಗ. ಮಗ ಈ ಮಗ ಕೂಡ ನಿಮ್ಗೆ ಸಹಾಯ ಮಾಡ್ತಾನ ಈ ಒಂದು ಜಾನುವಾರುಗಳು? ಅವರು ಮೊದ್ಲು ಮಾಡ್ತಿದ್ರು, ಇವಾಗ ಓದಕ್ಕೋಸ್ಕರ ಹೊರಗಡೆ ಹೋಗಿದ್ದಾರೆ, ಇಂಜಿನಿಯರಿಂಗ್ ಮಾಡ್ತಾ ಇದಾರೆ. ಹಂಗಾಗಿ ನಾನು ನಮ್ಮ ಯಜಮಾನ್ರು ಇಬ್ಬರೇ ಮಾಡ್ತಾ ಇರೋದು. ಮತ್ತೆ ಇದು ಬೆಳಿಗ್ಗೆ ಎಷ್ಟು ಗಂಟೆಗೆ ತಾವು ತಮ್ಮ ಒಂದು ಕೆಲಸ ಶುರು ಮಾಡ್ತೀರಿ? 5 ಗಂಟೆಗೆ ಸರ್. 5 ಗಂಟೆಗೆ. ನಮ್ಮಲ್ಲೆಲ್ಲ ಡೈರಿ ಬೇಗ ಬರುತ್ತೆ, 6:30 ಅಷ್ಟೊತ್ತಿಗೆಲ್ಲ ಬಂದ್ಬಿಡುತ್ತಲ್ಲ, ಹಾಗಾಗಿ ನಾವು ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡಿ ಹಸು ಕೊಟ್ಟಿಗೆಲ್ಲ ತೊಳೆದು ಹಾಲು ಕರೆದಿ ಕೊಟ್ಟು ತಗೊಂಡು ಹೋಗೋ ಹೊತ್ತಿಗೆ 6:30. ಎದ್ದ ತಕ್ಷಣವೇ ಕೊಟ್ಟಿಗೆ ತೊಳಿತೀರಾ? ಮೊದ್ಲು ಫಸ್ಟ್ ದನ ಹೊರ ಕಟ್ಟಾಕ್ಬಿಟ್ಟು ಕೊಟ್ಟಿಗೆಲ್ಲ ತೊಳೆದು ಎಲ್ಲ ಮತ್ತೆ ಒಳಗ್ ಕಟ್ಕೊಂಡು ಹಸುಗಳನ್ನ ಸ್ವಲ್ಪ ಇದು ಸಗಣಿ ಎಲ್ಲ ಆಗಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ತಿಂಡಿ ಇಡ್ತೀವಿ. ಪೀಡ್ಸ್ ಕೊಡ್ತಾರಲ್ಲ ಡೈರಿಲಿ, ಅದನ್ನೇ ಇಟ್ಟು ಹಾಲು ಕರ. ಇದು ಹೊರಗಡೆ ಮೇಯಿಸ್ಕೊಂಡು ಬರ್ತೀರಾ ಇಲ್ಲ ಅಲ್ಲೇ? ಇಲ್ಲ ಸರ್, ಹೊರಗೆ ಮೇಯಕ್ ಬಿಡ್ತೀವಿ. ಅಂದ್ರೆ ಹಗಲೊತ್ತಿನಲ್ಲಿ ಹೊರಗಡೆ ಮೇಯಿಸ್ಕೊಂಡು ಬರ್ತೀರಾ? ಮೇಯಿಸ್ಕೊಂಡ್ ಬರ್ತೀವಿ. ನೈಟ್ ಹೊತ್ತು ಮಾತ್ರ ಕಟ್ಟಾಕೊಳ್ಳೋದು. ಕಟ್ಟಾಕಾದ್ಮೇಲೆ ಆಹಾರ ಕೊಡ್ತೀರಾ? ಕಟ್ಟಾಕಾಗಿ ಮತ್ತೆ ಮೇಕಪ್ ಅನ್ನು ಕಟ್ಟಾಕ್ತಿವಿ. ಕಟ್ಟಾಕಿ ಮತ್ತೆ ಅದೇ ಹಿಂಡಿ ಎಲ್ಲ ಕೊಟ್ಬಿಟ್ಟು ಮುಸ್ರೆ ಇರುತ್ತೆ, ಮುಸ್ರೆನೆಲ್ಲ ಅದು ಕೊಟ್ಬಿಟ್ಟು ಹಾಲು ಕರ್ಕೊಂಡು ಮತ್ತೆ ಡೈರಿಗೆ ಹಾಕ್ತಾರೆ. ಆಮೇಲೆ ಮತ್ ಮಾಮೂಲ್ ರನ್ ಐಟು ಒಣಲ್ ಹಾಕ್ತೀರಾ? ಒಣಲ್. ಈಗ ಈ ಮತ್ತೆ ಮುಂದೆ ಇನ್ನು ಜಾಸ್ತಿ ಮಾಡ್ಬೇಕನ್ನೋ ಒಂದು ಆಸೆ ಇದೆ? ಆಸೆ ಇದೆ ಸರ್, ಮಾಡ್ಬೇಕು ಅಂತ. ಈಗ ನಾವು ಪ್ರೇರಣಾ ಸಂಘ ಅಂತ ಮಾಡ್ಕೊಂಡಿದ್ವಿ ಧರ್ಮಸ್ಥಳ ಸಂಘದಿಂದ. ಅದರಲ್ಲಿ 10 ಜನ ಇದೀವಿ. 10 ಜನ ಹತ್ತು ಜನನು ಸಂಘ ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ. ಎಷ್ಟು ದಿವಸಕ್ಕೊಂದ್ಸಲ ಕೂತ್ಕೊಳ್ತೀರಾ? ವಾರಕ್ಕೊಂದ್ಸಲ. ಇದರಲ್ಲಿ ಕೂಡ ಮತ್ತೆ ನೀವು ಕಟ್ಟೋದು ಹಣ ಎಷ್ಟು ಜಮೆ ಮಾಡ್ತೀರಾ ವಾರಕ್ಕೆ? ನಾವೀಗ 1 ಲಕ್ಷ ತಗೊಂಡ್ರೆ 1,200 ರೂಪಾಯಿ ಕಟ್ತೀವಿ 2 ವರ್ಷಕ್ಕೆ ಅಂತ ಮಾಡ್ತೀವಿ. ಲೋನ್ ತಗೊಳ್ಳದೆ ಇರೋರು? ಲೋನ್ ತಗೊಳ್ಳದೆ ಇರೋರು ಇದಾರೆ. ಅಲ್ಲ ಅಂದ್ರೆ ಅವ್ರೆಷ್ಟು ಕಟ್ಟಬೇಕು? ಲೋನ್ ತಗೊಳ್ಳದೆ ಇರೋ ಬರೀ ಉಳಿತಾಯ ಅಷ್ಟೇ, 20 ರೂಪಾಯಿ ಅಂತ ಉಳಿತಾಯ ಮಾಡ್ಕೊಂಡು ವಾರ ವಾರ 20 ರೂಪಾಯಿ ಉಳಿತಾಯ ಕಟ್ಟಿ. ಲೋನ್ ಯಾರು ತಗೊಳ್ತಾರೆ ಅವ್ರು ಮಾತ್ರ ಲೋನ್ ಕಟ್ಕೊಂಡು ಹೋಗೋದು. ಮತ್ತೆ ಈಗ ತರಬೇತಿ ಅಂತಂದ್ರೆ, ಈಗ ತಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಏನೋ ತರಬೇತಿ ಕೊಟ್ಟಿದಾರ? ಜಾನುಗಳನ್ನ ಈ ತರ ನೋಡ್ಕೋಬೇಕು, ಕರುಗಳನ್ನ ಈ ತರ ಪಾಲನೆ ಮಾಡ್ಬೇಕು, ಆಹಾರ ಈ ತರ ಕೊಡ್ಬೇಕು. ಡಾಕ್ಟರ್ಗಳು ಬರ್ತಾರ ಸರ್, ಅವರು ಹೇಳ್ತಾರೆ ಹಿಂಗ್ ನೋಡ್ಕೋಬೇಕು, ಕೊಟ್ಟು ಎಲ್ಲ ಕ್ಲೀನ್ ಆಗಿ ಇಟ್ಕೋಬೇಕು, ಹಸು ಕರು ಇಷ್ಟ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು, ಅವಕ್ಕೆಲ್ಲ ಆರೋಗ್ಯ ಹಾಳಾಗುತ್ತೆ, ಇಷ್ಟಿಷ್ಟೇ ಕ್ರಮದಲ್ಲೇ ಹಾಕ್ಬೇಕು ಅಂತ ಎಲ್ಲ ಹೇಳ್ತಾರೆ. ತರಬೇತಿಯನ್ನು ಹೋಗ್ಲಿಲ್ಲ ನೀವು? ಇಲ್ಲ ಸರ್. ಅಂದ್ರೆ ಈ ತರ 3 ದಿವಸ 4 ದಿವಸ ತರಬೇತಿ ಕೊಡ್ತಾರೆ ನೋಡಿ, ಊಟ ವಸತಿ ಎಲ್ಲ ಕೊಟ್ಬಿಟ್ಟು. ಅದು ನಾವು ಹೋಗಿಲ್ಲ ಸರ್. ನೀವು ಹೋಗಿಲ್ಲ? ಮತ್ತೆ ಈಗ ಕಾಯಿಲೆ ಕಸಾಲೆಗೆ ಬಂದ್ರೆ ಡಾಕ್ಟರ್ನೇ ಕರೀತೀರಾ? ಡೈರಿ ಡಾಕ್ಟರ್, ಈ ಸರ್ಕಾರಿ ಆಸ್ಪತ್ರೆ ಗವರ್ಮೆಂಟ್ ಡಾಕ್ಟರ್? ಗವರ್ಮೆಂಟ್ ಡಾಕ್ಟರ್ನು ಬರ್ತಾರೆ ಕೆಲವರು. ಡೈರಿದ ಏನಾರ ಲೇಟ್ ಆಯ್ತು ಅಂದ್ರೆ ಗವರ್ಮೆಂಟ್ ಡಾಕ್ಟರ್ ಫೋನ್ ನಂಬರ್ ಇಟ್ಕೊಂಡಿರ್ತೀವಿ, ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಬರ್ತಾರೆ, ಬಂದು ನೋಡಿ ಹೇಳಬೇಕು. ಆಮೇಲೆ ಈಗ ಕೇವಲ ಡೈರಿಗೆ ಮಾತ್ರ ಹಾಲು ಹಾಕ್ತಿರೋ ಇಲ್ಲ ಮೊಸರು ಮಜ್ಜಿಗೆ? ನಾವು ಮನೆ ಪೂರ್ತಿಗೆ ಅಷ್ಟೇ ಮೊಸರು ಮಾಡ್ಕೋತೀವಿ, ಮಜ್ಜಿಗೆ ತುಪ್ಪ ಏನು ಮಾಡಲ್ಲ, ಮೊಸರು ಮಜ್ಜಿಗೆ ಮನೆ ಪೂರ್ತಿಗೆ ಅಷ್ಟೇ ಮಾಡ್ಕೋತೀವಿ ಅಷ್ಟೇ. ಮಾರೋ ಅಂತದ್ದೇನಿಲ್ಲ ಸರ್. ಮಾರೋ ವ್ಯವಸ್ಥೆ ಏನಿಲ್ಲ. ಇದ್ರ ಜೊತೆಗೆ ಈಗ ಮತ್ತೆ ಬೇರೆ ಈಗ ಹಂದಿ ಸಾಕಾಣಿಕೆ ಆಗ್ಲಿ, ಕುರಿ ಆಡು ಸಾಕಾಣಿಕೆ ಆಗ್ಲಿ, ಇದ್ರ ಬಗ್ಗೆ ಏನಾದ್ರು ಮಾಡ್ಬೇಕನ್ನೋದು? ಇಲ್ಲ, ಒಂದ್ ಸ್ವಲ್ಪ ದಿವಸ ಆಡು ಸಾಕಿದ್ವಿ ಸರ್. ಆಡು ಸಾಕಿ ಆಮೇಲೆ ನೋಡ್ಕೊಳಕ್ ಆಗಲ್ಲ ಅನ್ಬಿಟ್ಟು, ಜನ ಬೇಕು ಅದಕ್ಕೆ, ಜನ ಬೇಕಲ್ಲ, ಇಬ್ರೇ ಅಲ್ವಾ ಇರೋದು, ಹಂಗಾಗಿ ಹಸುದೇ ಮುಂದುವರ್ಸ್ಕೊಂಡು ಹೋದ್ವಿ ಅದನ್ನ. ಹಾಗೆ ಯಾಕಂತಂದ್ರೆ ಆಡು ಅದು ಎಲ್ಲೆಲ್ಲಿ ಸೊಪ್ಪು ಸಿಗುತ್ತೆ ಅಲ್ಲೆಲ್ಲ ಓಡ್ಬೇಕಾಯ್ತದೆ, ಜೊತೆಗೆ ಹೋಗ್ತಾ ಇರ್ಬೇಕಾಯ್ತದೆ. ಅಲ್ಲ, ಇತ್ತೀಚಿನ ಒಂದ್ ದಿನಗಳಲ್ಲಿ ನಾವು ಮನೆಯಲ್ಲಿ ಕೂಡ ಒಂದು ಸ್ಟಾಲ್ ಪದ್ಧತಿ ಅಂತ ಹೇಳಿ, ಅಂದ್ರೆ ಮನೆಯಲ್ಲಿ ಹಸುಗಳು ಹೆಂಗೆ ನಾವು ಸಾಕ್ತಿವಲ್ಲ ಒಂದು ಕೂಡ ಹಾಕ್ಬಿಟ್ಟು, ಆ ತರನೇ ಸಾಕುವ ಒಂದು ಪದ್ಧತಿ ಇದೆ. ಅದು ನಿಮಗ್ ಗೊತ್ತಿರ್ಲಿಕ್ಕಿಲ್ಲ ಅನ್ಸುತ್ತೆ? ಗೊತ್ತಿದೆ, ಅಂದ್ರೆ ಬೇರೆ ಯಾರು ಮಾಡಿದ್ದಾರೆ ಜಾಸ್ತಿ ಪ್ರಮಾಣದಲ್ಲಿ. ಒಂದು 50-60 ಮಾಡ್ಬೋದಾದ್ರೆ ಆ ತರದ್ ಮಾಡ್ಬೋದು, ಒಂದ್ 4-5 ಆತದ್ರೆ ಆಗೋದಿಲ್ಲ. ಮೊದ್ಲು ಅಂದ್ರೆ ಒಂದ್ 15 ಅಂತೂ ಇದ್ವು ಸರ್ ಅವಾಗ, ಅಂದ್ರೆ ನಮ್ಮ ಅತ್ತೆ ಮಾವ ಎಲ್ಲ ಇದ್ರಲ್ಲ ಆ ಟೈಮ್ ಅಲ್ಲಿ ಅವರು ನೋಡ್ತಾ ಇದ್ರು, ಅವಾಗೆಲ್ಲ ಇತ್ತು ಒಂದ್ 15-ಷ್ಟು ಸಾಕೊಂಡಿದ್ವಿ. 15-ಷ್ಟು ಸಾಕೊಂಡಿದ್ರಿ? ಆಮೇಲೆ ತೆಗ್ದ್ರಿ? ಇಲ್ಲ, ಆಮೇಲೆ ಬಿಟ್ಬಿಟ್ಟು. ಈಗ ಇದರಲ್ಲಿ ಹೇಗೆ ಈಗ ಕರುಗಳನ್ನ ಮತ್ತೆ ವಯಸ್ಸಾಗಿದ್ರನ್ನ ತೆಗೆದು ಮತ್ತೆ ಹೊಸದನ್ನ ತಗೊಳ್ತೀರಾ ಅಥವಾ ಯಾವ ರೀತಿಯಿಂದ ಕರುಗಳನ್ನೇ ಮತ್ತೆ ಮುಂದೆ ಕರುಗಳನ್ನ ಬೆಳೆಸ್ಕೊಂಡು ಹೋಗಿದೀವಿ ಸಂಘದಿಂದ ತಗೊಂಡು ಅಭಿವೃದ್ಧಿ ಮಾಡ್ಕೊಂಡಿದೀವಿ, ಮತ್ತೆ ಅದು ಅಲ್ಲಿ ಸ್ವಲ್ಪ ಏಜ್ ಆಯ್ತು ಅಂತ ಅಂದ್ರೆ ಅವನ್ನ ಸೇಲ್ ಮಾಡಿಬಿಟ್ಟು ಇದ್ ಮಾಡಿ ಇನ್ನು ಹೊಸದನ್ನ ಮತ್ತೆ ತಗೊಳ್ತೀರಾ? ತಗೊಂಡು ಇದು ಹೈನು ಉದ್ಯಮದಲ್ಲೇ ಮುಂದುವರಿ? ನಾವ್ ಇರೋದ ಹೈನು ಉದ್ಯಮದಲ್ಲೇ ನಾವು ಮುಂದುವರಿತೇವೆ, ನಮ್ ಸಂಸಾರ ನಡೀತಾ ಇರೋದ ಹೈನುಗಾರಿಕೆಯಿಂದಾನೆ ಸರ್. ಮಕ್ಕಳ ಒಂದು ವಿದ್ಯಾಭ್ಯಾಸ ಕೂಡ ಅದ್ರ ಮೇಲೆ. ಇದ್ರ ಜೊತೆಗೆ ಈಗ ಏನು ರಾಜ್ಯ ಸರ್ಕಾರದ ಒಂದು ಏನು ಗೃಹಲಕ್ಷ್ಮಿ ಬರುತ್ತೆ? ಬರುತ್ತೆ ಸರ್, ಬರುತ್ತೆ, ಯಾವಾಗಿಂದ ಮಿಸ್ ಆಗಿಲ್ಲ, ಕರೆಕ್ಟ್ ಆಗಿ ಬರ್ತಾ ಇದೆ, ಕರೆಕ್ಟ್ ಆಗಿ ಬರುತ್ತೆ. ಗೃಹಲಕ್ಷ್ಮಿ ಕೂಡ ತಮಗೆ ಅನುಕೂಲ ಆಗಿದೆ. ಜೊತೆಗೆ ಈಗ ಹೆಚ್ಚಿನ ಒಂದು ಜಾನುವಾರುಗಳನ್ನ ಸಾಕ್ಬೇಕು, ಇನ್ನು ಹೆಚ್ಚಿನ ಒಂದು ಬೇರೆ ಒಂದು ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ಆತರದ ಏನಾದ್ರೂ ಯೋಚನೆ ಇದೆ ನಮ್ಗೆ? ಅಂತ ಬೇರೆದೇನಿಲ್ಲ ಸರ್, ಅದೇ ಹಸುಗಳನ್ನೇ ಇನ್ನೊಂದ್ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ. ಈಗ ಮಗ ಜಾಸ್ತಿ ಓದ್ತಾ ಇದ್ದಾನೆ, ಅದಕ್ಕೆಲ್ಲ ಸ್ವಲ್ಪ ದುಡ್ಡು, ಹಾಗಾಗಿ ಅದನ್ನೇ ತಗೊಂಡು ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದೆ. ಒಟ್ಟಾರೆಯಾಗಿ ಸಂಘದಿಂದ ಯಾವ ರೀತಿಯಿಂದ ತಮಗೆ ಅನುಕೂಲ ಆಗಿದೆ? ಸಂಘದಿಂದ ತುಂಬಾ ಅನುಕೂಲ ಆಗಿದೆ ಸರ್, ಅನುಕೂಲ ಆಗಿದೆ, ಅನುಕೂಲ ಇಲ್ಲ ಅಂತ ಹೇಳಕ್ಕಾಗಲ್ಲ, ಆಗಿದೆ, ತುಂಬಾ ಅನುಕೂಲ ಆಗಿದೆ. ಸಂಘ ಸೇರ್ಕೊಂಡು ಸಂಘ ಒಂದು ಮಾಡ್ಕೊಂಡು ಈ ತರದ್ದು ಚಟುವಟಿಕೆಗಳಲ್ಲಿ ನಾವು ತೊಡಗಿಸಿಕೊಂಡ್ರೆ ತುಂಬಾ ಒಳ್ಳೇದು ಸರ್. ಧನ್ಯವಾದ ವರಲಕ್ಷ್ಮಿ ಅವರೇ, ಇದುವರೆಗೆ ತಾವು ತಮ್ಮ ಒಂದು ಅನುಭವಗಳನ್ನ ಅಂದ್ರೆ ಏನು ಜಾನುವಾರು ಸಾಕಾಣಿಕೆ ಮಾಡ್ತಾ ಇದ್ದೀರಾ ಹೈನುಗಾರಿಕೆಗೋಸ್ಕರ, ಆಮೇಲೆ ಇದರ ಮೇಲೇನೆ ತಮ್ಮ ಜೀವನವನ್ನ ಒಂದು ಆಧಾರವಾಗಿ ಇದೆ ಅಂದ್ರೆ ಮಕ್ಕಳಿಗೆ ಓದಿಸೋದು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಇದರಿಂದ ತಾವು ಲಾಭ ಪಡಿತಾ ಇದ್ದೀರಾ, ಮತ್ತೆ ಸಂಘದಲ್ಲಿ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡು ಸಂಘದ ಚಟುವಟಿಕೆಗಳ ಬಗ್ಗೆ ಕೂಡ ತಾವು ಹೇಳ್ತಾ ಇದ್ದೀರಾ. ಭದ್ರಾವತಿ ಆಕಾಶವಾಣಿಗೆ ಬಂದು ಈ ಮಾಹಿತಿ ನೀಡಿದಕ್ಕೆ ತಮಗೆ ಇನ್ನೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ತೆ. ಭದ್ರಾವತಿ ತಾಲೂಕು ಹೊಸಾನಂಜಪುರದ ವರಲಕ್ಷ್ಮಿ ಅವರೊಂದಿಗೆ ಹೈನುಗಾರಿಕೆ ಅನುಭವಗಳ ಈ ಕುರಿತು ಸಂದರ್ಶನ ಕೇಳಿದಿರಿ. ಇವರುಗಳನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಪ್ರಸಕ್ತ ಸಾಲಿನಲ್ಲಿ ಬೆಳೆ ಸಮೀಕ್ಷೆ ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಸುಜಾತಾ ಎಸ್ಎಲ್ ಅವರಿಂದ ಮಾಹಿತಿ ಕೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜಾತಾ. ನಾನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿನ ನಿಮಗೆ ಬೆಳೆ ಸಮೀಕ್ಷೆ ಬಗ್ಗೆ ಒಂದು ಮಾಹಿತಿ ಕೊಡ್ಲಿಕ್ಕಂತ ಇಲ್ಲಿದ್ದೀನಿ. ನಿಮ್ಗೆಲ್ಲ ಗೊತ್ತಿರಬಹುದು, 2018 ಈ ಬೆಳೆ ಸಮೀಕ್ಷೆ ಕಾರ್ಯ ನಡೀತಾ ಇದೆ. ಇದು ಈಗಾಗಲೇ ಎಲ್ಲರಿಗೂ ಗೊತ್ತಾಗಿರ್ಬಹುದು ಇದ್ರದ್ದು ಪ್ರಾಮುಖ್ಯತೆ ಏನು ಅಂತ ಹೇಳಿ. ಯಾಕಂದ್ರೆ ಯಾವುದೇ ಒಂದು ನಿಮ್ ಬ್ಯಾಂಕ್ ಅಲ್ಲಿ ಲೋನ್ ತಗೊಳ್ಬೇಕು ಅಂತ ಹೇಳಿದ್ರು ಆ ಪಾಣಿಯಲ್ಲಿ ನಿಮ್ಗೆ ಆ ಬೆಳೆ ಬಂದಿದ್ಯಾ. ಈಗ ನೀವು ಏನೋ ನಾನು ಅಡಿಕೆಗೆ ಲೋನ್ ತಗೊಳ್ತೀನಿ ಅಂತ ಹೋಗಿ ಆ ಪಾಣಿಯಲ್ಲಿ ಅಡಿಕೆ ಅಂತ ಬಂದಿರಬೇಕು. ಆ ಪಾಣಿಯಲ್ಲಿ ಹೇಗೆ ಬರುತ್ತೆ? ಅದು ಬೆಳೆ ಸಮೀಕ್ಷೆ ಆಗಿದ್ರೆ ಮಾತ್ರ ಬರುತ್ತೆ. ಹಾಗೇನೆ ನಿಮ್ಮ ಬೆಳೆ ಅತಿವೃಷ್ಟಿ ಅಥವಾ ಅನಾವೃಷ್ಟಿಯಿಂದ ಹಾನಿ ಆಯ್ತಪ್ಪ, ಅದಕ್ಕೆ ನಷ್ಟ ಆಯ್ತು, ಅದಕ್ಕೆ ಪರಿಹಾರ ಪಡ್ಕೋಬೇಕು, ಅವಾಗ್ಲೂ ಅಷ್ಟೇ ಅಲ್ಲಿ ನಿಜವಾಗ್ಲೂ ನೀವು ಆ ಬೆಳೆ ಬೆಳೆದಿದ್ರ ಅಂತ ನೋಡಕ್ಕೆ ನಿಮ್ಮ ಬೆಳೆ ಸಮೀಕ್ಷೆಯಲ್ಲಿ ಬಂದಂತಹ ಮಾಹಿತಿಯನ್ನ ಚೆಕ್ ಮಾಡ್ತಾರೆ. ಆಮೇಲೆ ಬೆಳೆ ವಿಮೆ ಕಟ್ಟಿರ್ತೀರಾ, ನೀವು ಯಾವ್ದೋ ಒಂದು ಬೆಳೆಗೆ ವಿಮೆ ಕಟ್ಟಿರ್ತೀರಾ, ವಿಮೆನೂ ಬರುತ್ತೆ, ಆದ್ರೆ ಅದನ್ನ ನಿಮಗೆ ಕ್ಲೇಮ್ಸ್ ಅಥವಾ ಏನು ಪರಿಹಾರ ಕೊಡಬೇಕಾದ್ರೆ, ಬೆಳೆ ವಿಮೆ ಪರಿಹಾರ ಕೊಡಬೇಕಾದ್ರೆ ನಿಮ್ಮ ಪಾಣಿಯಲ್ಲಿ ಆ ಒಂದು ಏನು ಬೆಳೆ ಇದೆಯಾ ಅಂತ ನೋಡ್ತಾರೆ. ಆಮೇಲೆ ಈಗಂತೂ ಕೃಷಿ, ತೋಟಗಾರಿಕೆ, ರೇಷ್ಮೆ, ಪಶುಸಂಗೋಪನೆ ಯಾವ್ದಾದ್ರೂ ತಗೊಳ್ಳಿ, ನೀವು ಯಾವುದೇ ಒಂದು ಇಲಾಖೆಯಿಂದ ಏನೇ ಒಂದು ಸವಲತ್ತು ಪಡಿಬೇಕಂದ್ರೂ ಅದರಲ್ಲಿ ಬೆಳೆ ಸಮೀಕ್ಷೆ ಆಗಿರಲೇಬೇಕು ಅನ್ನೋದೊಂದು 100% ರೂಲ್ಸ್ ಇದೆ. ಮತ್ತು ಈ ಒಂದು ದತ್ತಾಂಶ ಬೆಳೆ ಸಮೀಕ್ಷೆಯಿಂದ ನಮ್ಮ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಎಷ್ಟೊಂದು ಪಾಲಿಸಿ ಮಾಡೋದ್ರಲ್ಲಿ, ಅಂದ್ರೆ ಇವಾಗ ಉದಾಹರಣೆಗೆ ಹತ್ತಿಗೊಂದು ಸ್ಕೀಮ್ ತಗೊಂಡ್ಬರ್ಬೇಕು ಅಂದ್ರೆ ಎಷ್ಟು ಪ್ರದೇಶದಲ್ಲಿ ಹತ್ತಿ ಆವರಿಸಿದೆ ಅಂತ ನೋಡಕ್ಕೆ ಬೆಳೆ ಸಮೀಕ್ಷೆಯಲ್ಲಿರೋ ಮಾಹಿತಿನೇ ತಗೊಳ್ಳೋದು. ಈ ರೀತಿ ಎಲ್ಲಾ ಒಂದು ವಿಷಯಕ್ಕೂ ಪ್ರತಿಯೊಂದಕ್ಕೂ ನಮ್ಗೆ ಬೆಳೆ ಸಮೀಕ್ಷೆ ಬಹಳ ಮುಖ್ಯ ಆಗಿದೆ. ಈಗ ಬೆಳೆ ಸಮೀಕ್ಷೆ ಮಾಡ್ತಾ ಇದಾರೆ, ನಿಮ್ಗೆ ಗೊತ್ತಿದೆ ನಿಮ್ಮ ಹಳ್ಳಿಯಲ್ಲೇ ಒಬ್ಬರನ್ನ ಪಿ ಆರ್ ಅಂತ ಅಂದ್ರೆ ಪ್ರೈವೇಟ್ ರೆಸಿಡೆಂಟ್ ಅಥವಾ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಖಾಸಗಿ ನಿವಾಸಿ, ಅಂದ್ರೆ ಖಾಸಗಿ ನಿವಾಸಿ ಅಲ್ಲೇ ಲೋಕಲ್ ಅಲ್ಲಿ ಅವ್ರ ಆಗಿರ್ಬೇಕು. ಯಾಕಂದ್ರೆ ಅವರು ಅಲ್ಲೇ ಓಡಾಡ್ಕೊಂಡಿರ್ಬೇಕು, ಬೇರೆ ಕೆಲಸದ ಜೊತೆಗೆ ಈ ಕೆಲಸನು ಮಾಡ್ಬೇಕು ಅನ್ನೋದಕ್ಕೋಸ್ಕರ ಪ್ರತಿ ಹಳ್ಳಿಗೂ ಒಬ್ಬೊಬ್ರು ಪಿ ಆರ್ ಅಥವಾ ಖಾಸಗಿ ನಿವಾಸಿನ ಅಪಾಯಿಂಟ್ ಮಾಡಿರ್ತಾರೆ. ಇವರಿಗೆ ಆಪ್ ಕೊಡ್ತಾರೆ, ಲಾಗಿನ್ ಕೊಡ್ತಾರೆ, ಎಲ್ಲ ಆಯ್ತು, ಅವ್ರು ಬಂದು ನಿಮ್ಮ ಹೊಲದಲ್ಲಿ ಅಥವಾ ನಿಮ್ಮ ತೋಟದಲ್ಲಿ ನಿಮ್ಮ ಗದ್ದೆನಲ್ಲಿ, ಗದ್ದೆ ಒಳಗಡೆನೆ ಹೋಗ್ಬೇಕು, ಆ ಆಪ್ ಹೆಂಗಿದೆ ಅಂತ ಹೇಳಿದ್ರೆ ಎಲ್ಲೋ ನಿಂತ್ಕೊಂಡು ಅವರು ಸಮೀಕ್ಷೆ ಮಾಡಕ್ ಆಗಲ್ಲ. ಈಗ ಸರ್ವೆ ನಂಬರ್ 55 ಮಾಡ್ತಾ ಇದಾರೆ ಅಂದ್ರೆ ಸರ್ವೆ ನಂಬರ್ 55 ಒಳಗಡೆ ನಿಂತಿರ್ಬೇಕು ಅವರು, ಅವಾಗ್ಲೇನೆ ಅದು ಓಪನ್ ಆಗೋದು ಫೋಟೋ ತೆಗಿಯಕ್ಕೆ ಅಥವಾ ಆ ಡೇಟಾ ಎಲ್ಲ ಫೀಡ್ ಮಾಡಕ್ಕೆ. ಸೊ ಇಷ್ಟೆಲ್ಲ ನಡೀತಾ ಇದೆ, ಆದ್ರೂ ಸಹ ಕೆಲವೊಂದು ಕಂಪ್ಲೇಂಟ್ಸ್ ನಮ್ಗೆ ಇದೆ. ಏನು ಅಂತ ಹೇಳಿದ್ರೆ ಪಿ ಆರ್ ಗಳು ಕೆಲವರು ಸರಿಯಾಗಿ ಮಾಡ್ತಾ ಇಲ್ಲ. ಕೆಲವು ಕಡೆ ಏನಾಗ್ತಿದೆ ಅಂತ ಹೇಳಿದ್ರೆ 2-3 ಬೆಳೆಗಳಿದೆ. ಈಗ ನಮ್ಮ ಕಾಫಿ ಇವನ್ನೆಲ್ಲ ತಗೊಂಡ್ರೆ ಕಾಫಿ ಮಾತ್ರ ಎಂಟ್ರಿ ಮಾಡ್ತಾರಂತೆ, ಅಡಿಕೆ ಅಥವಾ ಮೆಣಸು ಇವನ್ನ ಎಂಟ್ರಿ ಮಾಡ್ತಾ ಇಲ್ಲ. ಈ ರೀತಿ ಕೆಲವು ಕಂಪ್ಲೇಂಟ್ಸ್ ಇದಾವೆ. ಇನ್ನು ಕೆಲವು ಕಡೆ ವೈಯಕ್ತಿಕ ಕಾರಣದಿಂದಾಗಿ ಅವ್ರು ನಂದು ಏನು ಸರ್ವೆ ನಂಬರ್ನ ಫೀಡ್ ಮಾಡಿಲ್ಲ ಅಂತ ಕೆಲವು ಕಂಪ್ಲೇಂಟ್ಸ್ ಬರ್ತಾ ಇದೆ. ನಮ್ಮಲ್ಲಿ ಏನಂತ ಹೇಳಿದ್ರೆ ಮೊದ್ಲಿಂದಾನು ರೈತರೇ ತಮ್ಮ ಹೊಲದ ಸಮೀಕ್ಷೆಯನ್ನ ತಾವೇ ಮಾಡ್ಕೋಬಹುದು, ನಿಮ್ಮ ಹೊಲದ ನೀವೇ ಮಾಡ್ಕೋಬಹುದು. ಆದ್ರೆ ಒಂದೇ ಒಂದು ಕಂಡೀಷನ್ ಅಂದ್ರೆ ಜಂಟಿ ಖಾತೆ ಇರಬಾರದು. ಜಂಟಿ ಖಾತೆ ಇದ್ರೆ ಮಾಡ್ಲಿಕ್ ಬರಲ್ಲ, ಅವಾಗ ನೀವು ಪಿ ಆರ್ ದು ಸಹಾಯನೇ ಪಡ್ಕೋಬೇಕು. ನೀವೇ ಪಿ ಆರ್ ನ ಕರ್ಕೊಂಡ್ ಬಂದು ನಿಮ್ ಹೊಲದಲ್ಲಿ ನಿಂತ್ಕೊಂಡು ಮಾಡಿಸಿದ್ರೆ ಬಹಳ ಒಳ್ಳೇದು, ಯಾಕಂದ್ರೆ ನಿಮ್ ಪ್ರೆಸೆನ್ಸ್ ಅಲ್ಲಿ ಆದಾಗ ಎಲ್ಲ ಕರೆಕ್ಟ್ ಆಗಿ ಆಗುತ್ತೆ ಆಯ್ತಾ. ಒಂದ್ ವೇಳೆ ನಿಮ್ದು ಇಲ್ಲ ಜಂಟಿ ಇಲ್ಲ ಸಿಂಗಲ್ ಖಾತೆ ಇದೆ ಅಂತ ಹೇಳಿದಾಗ ಬಹಳ ಸುಲಭವಾಗಿ ನೀವ್ ಯಾವ ಫೋನ್ ಬಳಸ್ತೀರ, ಯಾಕಂದ್ರೆ ನನಗ್ ಗೊತ್ತಿರುವಂಗೆ ಇಲ್ಲ ನಮ್ಮ ಹತ್ರ ಇಲ್ಲ ನಮ್ ಮಕ್ಳ ಹತ್ರ ಯಾರಾದ್ರೂ ಒಬ್ರ ಹತ್ರ ಆಂಡ್ರಾಯ್ಡ್ ಫೋನ್ ಇದ್ದೇ ಇರುತ್ತೆ ಆಯ್ತಾ. ಮೊದ್ಲೆಲ್ಲ ಸ್ವಲ್ಪ ಏಜ್ ಆದವ್ರು ಇಡ್ಕೊಂಡಿಲ್ಲ, ಈಗ ನನಗ್ ಗೊತ್ತಿದ್ದಂಗೆ ಸ್ವಲ್ಪ ವಯಸ್ಕರ ಹತ್ರನು ಆಂಡ್ರಾಯ್ಡ್ ಫೋನೇ ಇದೆ ಆಯ್ತಾ. ಸೊ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ಕೊಂಡು ನೀವು ಇಲಾಖೆಗೆ ಒಂದು ಸರಿ ನನ್ನ ಹೊಲದ ನಾನೇ ಮಾಡ್ಕೋಬೇಕು ಅಂತಿದ್ದೀನಿ ಅಂತ ಬಂದ್ರಿ ಅಂದ್ರೆ ಎಲ್ಲ ಗೈಡ್ ಮಾಡ್ತಾರೆ. ನಾನ್ ಜಸ್ಟ್ ಇವತ್ತಿನ ದಿನ ನಿಮ್ಗೆ ಏನ್ ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಂದ್ರೆ ನಿಮ್ಮ ಹೊಲದ್ದು ನೀವೇ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಆಯ್ತಾ. ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ರೈತರ ಬೆಳೆ ಸಮೀಕ್ಷೆ ಆಪ್ 2025 ಇಲ್ಲಿ ಹೊಡೆದ್ರೆ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಉಳಿದಿದ್ದೆಲ್ಲ ಸ್ಟೆಪ್ಸ್ ಅದು ಕನ್ನಡದಲ್ಲೂ ಇದೆ, ಇಂಗ್ಲಿಷ್ ಅಲ್ಲೂ ಇದೆ. ಸೊ ನಿಮಗೆ ಅದೇ ಹೇಳ್ತಾ ಹೋಗುತ್ತೆ, ಏನು ಯಾರು ಎಕ್ಸ್ಪ್ಲೇನ್ ಮಾಡೋದೇ ಬೇಡ. ಆದ್ರೂ ಸಹ ನೀವು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದೆ ಅಥವಾ ADO ಆಫೀಸ್ಗೆ ಹೋದೆ ಯಾವ ಅಥವಾ ಇಲಾಖೆಯ ಬರೀ ಕೃಷಿ ಇಲಾಖೆ ಅಲ್ಲ, ಯಾಕಂದ್ರೆ ಇದು ಕೃಷಿ ಇಲಾಖೆ ಜಸ್ಟ್ ನೋಡಲ್ ಇಲಾಖೆ ಅಂದ್ರೆ ಎಲ್ಲವನ್ನು ಮಾನಿಟರ್ ಮಾಡಕ್ ಮಾತ್ರ ಇಟ್ಟಿರೋದು, ಆದ್ರೆ ಕೆಲಸ ಮಾಡ್ತಾ ಇರೋದು ಕೃಷಿ, ತೋಟಗಾರಿಕೆ ಮತ್ತು ಕಂದಾಯ ಮೂರ್ ಇಲಾಖೆಯವರು ಈ ಕೆಲಸ ಮಾಡ್ತಾ ಇದೀವಿ. ಸೊ ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಸಹ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ, ಹೇಗ್ ಮಾಡೋದು ಏನ್ ಮಾಡೋದು ಅಂತ. ದಯಮಾಡಿ ನಿಮ್ಮ ಹೊಲದ್ದು ನೀವೇ ಮಾಡ್ಕೊಂಡ್ರೆ ಈಗೇನ್ PR ಗಳು ತಪ್ಪು ಮಾಡ್ತಾ ಇದಾರೆ ಅಂದ್ರೆ ಒಂದೇ ಬೆಳೆ ಮಾಡೋದು, ಅಥವಾ ಈ ಎಸ್ಪೆಷಲಿ ಈ ಅಡಕೆ ಬೆಳೆನಲ್ಲಿ ನಮ್ಗೆ ಏನ್ ಕಂಪ್ಲೇಂಟ್ ಅಂತ ಹೇಳಿದ್ರೆ ನಂಬರ್ ಆಫ್ ಪ್ಲಾಂಟ್ಸ್ ಕೇಳುತ್ತೆ ಅದು, ಆಯ್ತಾ, ಅಥವಾ ಸ್ಪೇಸಿಂಗ್ ಕೇಳುತ್ತೆ. ಅವಾಗ ಅವ್ರು ತಪ್ಪು ಕೊಟ್ಬಿಟ್ರೆ ನಿಮಗೆ ನಂಬರ್ ಆಫ್ ಪ್ಲಾಂಟ್ಸ್ ಕಡಿಮೆ ಬಂದ್ಬಿಡ್ತವೆ. ಕಡಿಮೆ ಬಂದಾಗ ನಿಮಗೆ ಏನಕ್ಕಾದ್ರೂ ಇನ್ಶೂರೆನ್ಸ್ ಆಗ್ಬಹುದು, ಮತ್ತೊಂದಕ್ಕಾಗ್ಬಹುದು, ಎಲ್ಲದಕ್ಕೂ ಕ್ಲೇಮ್ಸ್ ಕಡಿಮೆ, ಪರಿಹಾರ ಕಡಿಮೆ ಬರುತ್ತೆ. ಆಯ್ತಾ. ಸೊ ಸ್ಪೇಸಿಂಗ್ ಅಂತ ಹೇಳಿದ್ರೆ ಒಂದು ಗಿಡದಿಂದ ಗಿಡಕ್ಕೆ ಒಂದು ಸಾಲಿಂದ ಸಾಲಿಗೆ ಎಷ್ಟು ಸ್ಪೇಸ್ ಇದೆ ಅಂತ ಕೇಳುತ್ತೆ ಅದು. ಅವಾಗ ನಮಗ್ ಗೊತ್ತಿರುತ್ತೆ, ನಾವ್ ಹಾಕ್ದವ್ರಿಗೆ ನಮಗ್ ಗೊತ್ತಿರುತ್ತೆ ಎಷ್ಟಿದೆ ಅಂತ, ಅದನ್ನ ಫೀಡ್ ಮಾಡಬಹುದು ನಾವೇನೆ. ಆಯ್ತಾ. ಆಮೇಲೆ ಒಂದು ಬೆಳೆ ಆದ್ಮೇಲೆ ಇನ್ನೊಂದು ಬೆಳೆನ ನಾವು, ನಮ್ಗೆ ಗೊತ್ತಿರುತ್ತೆ ನಮ್ಮ ತೋಟದಲ್ಲಿ ಕಾಫಿ ಇದೆ, ಅಡಿಕೆ ಇದೆ, ಮೆಣಸಿದೆ, ಮೂರನ್ನು ನಾನು ಫೀಡ್ ಮಾಡ್ತೀನಿ. ಆದ್ರೆ ಪಿ ಆರ್ ಏನಾಗುತ್ತೆ, ಅರ್ಜೆಂಟ್ ಅವರಿಗೆ ಒಂದ್ ಪ್ಲಾಟ್ ಮುಗಿಸ್ಕೊಂಡು ಇನ್ನೊಂದ್ ಪ್ಲಾಟ್ ಹೋಗ್ಬೇಕು, ಅವ್ನ್ ಬರೀ ಕಾಫಿ ಮಾಡಬಹುದು ಅಥವಾ ಕಾಫಿ ಅಡಿಕೆ ಮಾಡಬಹುದು, ಮೆಣಸ್ ಬಿಡಬಹುದು, ಹಿಂಗಾಗತ್ತೆ. ಸೊ ನಮ್ದೇ ಆದ್ರೆ ನಾವು ಮಾಡ್ಕೊಂತೀವಿ ಕರೆಕ್ಟ್ ಆಗಿ. ಮೂರನೇದು ತುಂಬಾ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಎಸ್ಪೆಷಲಿ ಈ ಸ್ವಲ್ಪ ಮಲೆನಾಡು ಪ್ರದೇಶಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಅಲ್ಲಿ GPS ಪ್ರಾಬ್ಲಮ್ ಅಥವಾ ಮ್ಯಾಪಿನ್ ಪ್ರಾಬ್ಲಮ್ ಏನೋ ಆಗ್ಬಿಟ್ಟು, ಈಗ ಪಿ ಆರ್ ಬರ್ತಾನೆ ನಿಮ್ ತೋಟಕ್ಕೆ, GPS ಆಗ್ಬಿಟ್ಟು ಆ ಮ್ಯಾಪೇ ಓಪನ್ ಆಗಲ್ಲ, ಅವಾಗ ಏನಾಗತ್ತೆ, ಹೋಗ್ಬಿಡ್ತಾನೆ ಅವ್ನು. ಎಷ್ಟು ಟೈಮ್ ಅಂತ ಅವ್ನು 10-15 ನಿಮಿಷ ವೇಟ್ ಮಾಡ್ತಾನೆ, ಆಮೇಲೆ ಅವ್ನು ಮುಂದಿನ ಪ್ಲಾಟ್ಗೆ ಹೋಗ್ಬಿಡ್ತಾನೆ. ಆಮೇಲೆ ಮತ್ತೆ ಅವ್ನು ಈ ಪ್ಲಾಟ್ಗೆ ಬರುತ್ತಾನೋ ಇಲ್ವೋ ಗೊತ್ತಿಲ್ಲ, ಅವಾಗ ನಿಮ್ ಸರ್ವೆ ಆಗೋದೇ ಇಲ್ಲ. ನಮ್ ಪ್ಲಾಟ್ ಇಂದ ಇವಾಗ ಇವತ್ತು ನಾವು ನಮ್ದು ಮಾಡ್ಕೊಂಡ ಹೋಗ್ತೀವಿ, ಅವತ್ತೇನಾದ್ರೂ GPS ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ, ನಾವು ಇವತ್ ನಿಲ್ಲಿಸ್ತೀವಿ, ನಾಳೆ ಮಾಡ್ಕೋಬಹುದು. ಆಯ್ತು, ನಾಳೆನೂ ಆಗ್ಲಿಲ್ವಾ, ನಾಡಿದ್ ಮಾಡ್ಕೋಬಹುದು. ನಮಗಾದ್ರೆ ನಾವೇ ಮಾಡ್ಕೊಳ್ಳೋದಾದ್ರೆ ಈ ತರ ಅವಕಾಶ ಇರುತ್ತೆ, ಮತ್ತೆ ಮತ್ತೆ ಮತ್ತೆ ಟ್ರೈ ಮಾಡ್ಬಿಟ್ಟು ಒಟ್ಟು ನಮ್ಮ ಹೊಲದ ಸರ್ವೆನ ನಾವು ಮುಗಿಸ್ಕೊಂತೀವಿ. ಆದ್ರೆ ಈ ಇಂಟ್ರೆಸ್ಟ್ ಪಿ ಆರ್ ಗೆ ಇರಲ್ಲ, ಯಾಕಂದ್ರೆ ನಾವು ಅವರನ್ನೂ ಬ್ಲೇಮ್ ಮಾಡಂಗಿಲ್ಲ, ಯಾಕಂದ್ರೆ ಅವರು ಒಂದ್ ಹಳ್ಳಿ ಪೂರ್ತಿ ಮುಗಿಸ್ಬೇಕು, ಒಂದೇ ಊರಲ್ಲಿ ಅಥವಾ ಒಂದೇ ಪ್ಲಾಟ್ ಅಲ್ಲಿ ಇರಕ್ ಆಗಲ್ಲ ಅವ್ರಿಗೆ, ಅಥವಾ ಮತ್ತೆ ಮತ್ತೆ ಬರಕ್ ಆಗಲ್ಲ. ಅಂತ ಟೈಮ್ ಅಲ್ಲಿ ನಾವೇ ಸರ್ವೆ ಮಾಡ್ಕೊಂಡ್ರೆ ಅದು ತುಂಬಾ ಕರೆಕ್ಟ್ ಆಗಿರುತ್ತೆ. ಹಾಗಾಗಿ ದಯಮಾಡಿ ನಾನು ಎಲ್ಲಾ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಈಗ ಉದಾಹರಣೆ ಹೇಳ್ತೀನಿ, ನಾವು ದಾರಿನಲ್ಲಿ ಹೋಗ್ತಾ ಇರ್ತೀವಿ, ಒಂದ್ ಮಗು ಅಳ್ತಾ ಇರುತ್ತೆ, ಆಯ್ತಾ, ಏನು ಅಂತ ಕೇಳಿದಾಗ ಹೊಟ್ಟೆ ನೋವು, ಮಗು ಹೊಟ್ಟೆ ನೋವು ಅಂತ ಅದೇ ಕಳ್ತಾ ಇದೆ ಅಂದಾಗ, ಅಯ್ಯೋ ಪಾಪ ಅಂತ ಹೇಳ್ಕೊಂಡು ಮುಂದಕ್ಕೆ ಹೋಗ್ತೀವಿ, ಹೌದಾ? ಅದು ಯಾಕಂದ್ರೆ ಅದು ಪಕ್ಕದ ಮನೆ ಮಗು. ಅದೇ ನಂದೇ ಮಗು ಆದ್ರೆ ನಾನು ಅಯ್ಯೋ ಪಾಪ ಅಂತ ಸುಮ್ನೆ ಇರ್ತೀನಾ? ಇಲ್ಲ, ಅದನ್ನ ಕರ್ಕೊಂಡೋಗಿ ಡಾಕ್ಟರ್ ತೋರಿಸಿ ಅದನ್ನ ಸರಿ ಮಾಡಿಸೋವರೆಗೂ ನನಗೆ ಸಮಾಧಾನ ಇರಲ್ಲ. ಇದು ಹಾಗೇನೆ ನಾನು ಹೇಳೋದು, ನಮ್ಮ ಹೊಲದ ಸರ್ವೆ ನಾವೇ ಮಾಡ್ಕೊಂಡಾಗ ಅದು ಪರ್ಫೆಕ್ಟ್ ಆಗಿರುತ್ತೆ, ಯಾವುದೇ ರೀತಿಯಾದಂತಹ ತಪ್ಪಾಗಲ್ಲ. ಆದ್ರೆ ಪಿ ಆರ್ ಮೇಲೆ ಡಿಪೆಂಡ್ ಆದಾಗ ಬಹಳಷ್ಟು ಸರಿ ತಪ್ಪುಗಳಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ದಯಮಾಡಿ ನೀವು ಈ ವರ್ಷ ನಿಮ್ಮ ಹೊಲದ್ದು ಅಥವಾ ನಿಮ್ಮ ತೋಟದ್ದು, ನಿಮ್ಮ ಗದ್ದೆದು ಪ್ಲಾಟ್ ಇದ್ದು ಸರ್ವೆಯನ್ನ ನೀವೇ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಅಥವಾ ನಿಮಗೆ ಯಾರು ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ, ಆಪ್ ಹೆಂಗ್ ಡೌನ್ಲೋಡ್ ಮಾಡೋದು, ಎಲ್ ಮಾಡೋದು ಅಂತೆಲ್ಲ ಕೇಳಕ್ಕೆ ನಿಮ್ಗೆ ಬೇಕು ಅಂದ್ರೆ ನಾನೊಂದು ನಂಬರ್ ಕೊಡ್ತೀನಿ, ದಯಮಾಡಿ ಅದನ್ನ ಬರ್ಕೊಳ್ಳಿ. 8277-9284-86 ನಮ್ಮ ಆಫೀಸ್ ಅಲ್ಲಿ ವಿಷಯ ತಜ್ಞರಿದ್ದಾರೆ, ಅವರು ಈ ಬೆಳೆ ಸಮೀಕ್ಷೆನ ಅವರೇ ನೋಡ್ಕೊಳ್ಳೋದು. ಪಕ್ಕದಲ್ಲಿ ನಿಮ್ಗೆ ಯಾವ ಆಫೀಸ್ ಇದೆ, ಎಲ್ಲಿ ಹೋದ್ರೆ ನಿಮಗೆ ಮಾಹಿತಿ ಸಿಗುತ್ತೆ, ಅಥವಾ ಸಮಟೈಮ್ಸ್ ಹೇಗ್ ಮಾಡ್ಬೇಕು ಅದನ್ನೆಲ್ಲ ಅವರೇ ನಿಮಗೆ ಹೇಳ್ತಾರೆ. ದಯಮಾಡಿ ನಿಮ್ಗೇನಾದ್ರು ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕು, ಇದ್ರ ಬಗ್ಗೆ ಏನಾದ್ರೂ ಗೈಡೆನ್ಸ್ ಬೇಕು ಅಂದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ಸ್. ಪ್ರಸಕ್ತ ಸಾಲಿನಲ್ಲಿ ಬೆಳೆ ಸಮೀಕ್ಷೆ ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಸುಜಾತಾ ಎಸ್ಎಲ್ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಪರಿಸರ ಗೀತೆ. ಮನುಜ ಒಂಟಿ ಕಾಳು ಎಂದು ನೀನು ಎಸೆಯಬೇಡ ಮನುಜ, ಕಾಳು ಕಾಳು ಸೇರಿಯೇ ನಾಳೆ ನೋಡು ಕಣಜ, ಕಾಳು ಕಾಳು ಸೇರಿಯೇ ನಾಳೆ ನೋಡು ಕಣಜ. ಹೇಳಿದಂತೆ ಅನ್ನ ಮಗುವಿಗಾಗಿ ತಂದೆ ತಾಯಿ ಉಳಿಸಿದಂತೆ ಅನ್ನ ಮೈ ಮುರಿದು ಉಳಿಸಿದಂತ ಚಿಲ್ಲರೆಯು ಚಿನ್ನ ಮೈ ಮುರಿದು ಉಳಿಸಿದಂತ ಚಿಲ್ಲರೆಯು ಚಿನ್ನ ಕಷ್ಟದಿಂದ ಉಳಿಸಿದ್ದು ಅಷ್ಟೇ ಗಳಿಸಿದಂತೆ ನಾವೇ ನಮ್ಮ ದಣಿಗಳು ನಾಳೆಗಿಲ್ಲ ಚಿಂತೆ ನಾವೇ ನಮ್ಮ ದಣಿಗಳು ನಾಳೆಗಿಲ್ಲ ಚಿಂತೆ ಒಂಟಿ ಕಾಳು ಎಂದು ನೀನು ಎಸೆಯಬೇಡ ಮನುಜ ಕಾಳು ಕಾಳು ಸೇರಿಯೇ ನಾಳೆ ನೋಡು ಕಣಜ ಕಾಳು ಕಾಳು ಸೇರಿಯೇ ನಾಳೆ ನೋಡು ಕಣಜ ಪರಿಶ್ರಮದ ಕಾಸು ದುಂದು ಬೇಡ ಚೈನಿ ಬೇಡ ಪರಿಶ್ರಮದ ಕಾಸು ಕಾಣದಿರುವ ನಾಳೆಗಾಗಿ ಕಾದಿಡುವುದೇ ಲೇಸು ಕಾಣದಿರುವ ನಾಳೆಗಾಗಿ ಕಾದಿಡುವುದೇ ಲೇಸು ಪುಣಿಗಾಸಿನ ಬೆವರ ಬೆಲೆ ಯಾರಿಗೇನು ಗೊತ್ತು ಪುಣಿಗಾಸಿನ ಬೆವರ ಬೆಲೆ ಯಾರಿಗೇನು ಗೊತ್ತು ದುಡಿಯುವವರು ಜೊತೆ ಬಂದು ಒಂದಾಗಲಿ ಹತ್ತು ಬರು ಜತೆ ಬಂದು ಒಂದಾಗಲಿ ಹತ್ತು ಒಂಟಿ ಕಾಳು ಎಂದು ನೀನು ಎಸೆಯಬೇಡ ಮನುಜ ಕಾಳು ಕಾಳು ಸೇರಿಯೇ ನಾಳೆ ನೋಡು ಕಣಜ ಕಾಳು ಕಾಳು ಸೇರಿಯೇ ನಾಳೆ ನೋಡು ಕಣಜ ಜಲ ಬಾಯಿ ತೆರೆದ ರಣವಲ್ಲ ನಮ್ಮದಿನೆಲ್ಲ ಎಲ್ಲೋ ಸುರಿದ ಮಳೆಯೆಲ್ಲ ನಮ್ಮದಿ ಜಲ ಬಾಯಿ ತೆರೆದ ರಣವಲ್ಲ ನಮ್ಮದಿನೆಲ್ಲ ಉಳಿಸಿಕೊಂಡ ಬೀಜದಿಂದ ಬಿತ್ತುವಂತೆ ಹಸಿರು ಉಳಿಸಿಕೊಂಡ ಬೀಜದಿಂದ ಬಿತ್ತುವಂತೆ ಹಸಿರು ಉಳಿಕೆಯಿಂದ ಗಳಿಸೋಣ ನೆಮ್ಮದಿಯ ಉಸಿರು ಉಳಿಕೆಯಿಂದ ಗಳಿಸೋಣ ನೆಮ್ಮದಿಯ ಉಸಿರು ಒಂಟಿ ಕಾಳು ಎಂದು ನೀನು ಎಸೆಯಬೇಡ ಮನುಜ ಕಾಳು ಕಾಳು ಸೇರಿಯೇ ನಾಳೆ ನೋಡು ಕಣಜ ಕಾಳು ಕಾಳು ಸೇರಿಯೇ ನಾಳೆ ನೋಡು ಕಣಜ ಕಾಳು ಕಾಳು ಸೇರಿಯೇ ನಾಳೆ ನೋಡು ಕಣಜ ಪರಿಸರ ಗೀತೆ ಕೇಳಿದಿರಿ. ಹವಾಮಾನ ವರದಿ ಇವತ್ತು ಶಿವಮೊಗ್ಗ ಭದ್ರಾವತಿ ದಾವಣಗೆರೆ ಚಿಕ್ಕಮಗಳೂರಿನಲ್ಲಿ ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ 28 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗಿತ್ತು. ಮುಂದಿನ 2 ದಿನಗಳವರೆಗೆ ಯಾವುದೇ ರೀತಿಯ ಭಾರಿ ಮಳೆಯಾಗುವ ಮುನ್ಸೂಚನೆ ಇರುವುದಿಲ್ಲ. ಆದಾಗ್ಯೂ ಒಂದೆರಡು ಬಾರಿ ತುಂತುರು ಮಳೆಯಾಗುವ ಸಂಭವ ಇರುತ್ತದೆ. ಮೋಡ ಕವಿದ ಬಿಸಿಲಿನಿಂದ ಕೂಡಿದ ವಾತಾವರಣ ಮುಂದುವರೆಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿರುತ್ತದೆ. ಜಲಾಶಯಗಳ ಇಂದಿನ ನೀರಿನ ಮಟ್ಟ ವರದಿ. ಲಿಂಗನಮಕ್ಕಿ ಭದ್ರಾ ಜಲಾಶಯ ಭರ್ತಿಯಾಗಲು 1-2 ಅಡಿಯಷ್ಟು ಬಾಕಿ ಇದ್ದು ಅಚ್ಚುಕಟ್ಟು ಪ್ರದೇಶದ ಜನವಸತಿಗಾರರಿಗೆ ಮುನ್ನೆಚ್ಚರಿಕೆ ಪಡಿಸಲು ಸೂಚಿಸಲಾಗಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಇಂದಿನ ಪೇಟೆ ಧಾರಣೆ ಹೀಗಿತ್ತು. ಶಿವಮೊಗ್ಗ ಪೇಟೆ ಬೆಟ್ಟೆ ಅಡಿಕೆ ಕನಿಷ್ಠ 50,574 ರೂಪಾಯಿಗಳು, ಗರಿಷ್ಠ 65,699 ಪ್ರತಿ ಕ್ವಿಂಟಲ್ಗೆ. ಗೊರವಪಲ್ಲು ಅಡಿಕೆ ಕನಿಷ್ಠ 17,800 ರೂಪಾಯಿಗಳು, ಗರಿಷ್ಠ 37,599 ರೂಪಾಯಿಗಳು. ರಾಶಿ ಅಡಿಕೆ ಕನಿಷ್ಠ 48,099 ರೂಪಾಯಿಗಳು, ಗರಿಷ್ಠ 61,699 ರೂಪಾಯಿಗಳು. ಸರಕು ಅಡಿಕೆ ಕನಿಷ್ಠ 60,101 ರೂಪಾಯಿಗಳು, ಗರಿಷ್ಠ 93,897 ರೂಪಾಯಿಗಳು ಪ್ರತಿ ಕ್ವಿಂಟಲ್ಗೆ ಇರುತ್ತದೆ. ದಾವಣಗೆರೆ ಗೊರಬಲು ಅಡಿಕೆ ಕನಿಷ್ಠ ಮತ್ತು ಗರಿಷ್ಠ 17,500 ರೂಪಾಯಿಗಳು, ರಾಶಿ ಅಡಿಕೆ ಕನಿಷ್ಠ 16,090 ರೂಪಾಯಿಗಳು, ಗರಿಷ್ಠ 53,469 ರೂಪಾಯಿಗಳು. ಚಿಕ್ಕಮಗಳೂರು ಜಿಲ್ಲೆ ಕರಿಮೆಣಸು ಕನಿಷ್ಠ ಗರಿಷ್ಠ 68,960 ರೂಪಾಯಿಗಳು ಪ್ರತಿ ಕ್ವಿಂಟಲ್ಗೆ. ಅಡಿಕೆ ಕನಿಷ್ಠ ಗರಿಷ್ಠ 10,000 ರೂಪಾಯಿಗಳು, ಬೀನ್ಸ್ ಕನಿಷ್ಠ ಗರಿಷ್ಠ 3,031 ರೂಪಾಯಿಗಳು ಪ್ರತಿ ಕ್ವಿಂಟಲ್ ಪ್ರತಿ ಕ್ವಿಂಟಲ್ನಂತೆ ಧಾರಣೆ.